ಅನ್ವಯ ವ್ಯತಿರೇಕ ಅಂದ್ರೆ ಏನು ಅಂತ ನಿಮಗೆ ಸರಿಯಾಗಿ ಅರ್ಥ ಆಗಿರ್ಲಿಕ್ಕಿಲ್ಲ. ಈಗ ಕ್ಲಾಸ್ ಇಲ್ಲ, ಈಗ ಉಪನ್ಯಾಸ ಇಲ್ಲ. ಯಾಕಿಲ್ಲ ಅಂತಂದ್ರೆ ಘಟ ಇಲ್ಲ. ಘಟ ಇದ್ರೆ ಉಪನ್ಯಾಸ, ಘಟ ಇಲ್ಲ ಅಂದ್ರೆ ಉಪನ್ಯಾಸ ಇಲ್ಲ. ಇದಕ್ಕೆ ಅನ್ವಯ ವ್ಯತಿರೇಕ ಅಂತ ಘಟ ಹೊಡೆದಾರೆ. ಯಾರು ಹೊಡೆದಾರ ಮಾಯ ಆಗಿಬಿಟ್ಟಾರ. ಸ್ವರೂಪ ಬದಲಾಗಿದೆ, ಸ್ವರೂಪ ಬದಲಾಗಿದೆ. ತಂಬಿಡೋಣ, ಮಾಡ್ಬಿಡು. ಐವತ್ನಾಲ್ಕು ಐವತ್ತೈದು ತತ್ವ ಬುದ್ಧ್ವಾಪಿ ಕಾಮಾಧೀ ನಿಶೇಷಂ ನ ಜಹಾತಿ ಚೇತ್ ಯಥೇಷ್ಟಾಚರಣಂ ತೇ ಸ್ಯಾತ್ ಕರ್ಮಶಾಸ್ತ್ರಾದಿಲಂಘಿನಃ. ಬುದ್ಧಾದ್ವೈತಸ್ಯ ತತ್ವ ಬುದ್ಧ್ವಾ ಅಪಿ ನಿಶೇಷಂ ಕಾಮಾದೀನ್ ನ ಜಹಾತಿ. ನಿಶೇಷಂ ಕಿಂಚಿತ್ತು ಬಿಟ್ಟು ಬಿಡದೆ, ಒಂದು ವೇಳೆ ನಾವು ಬಿಟ್ಟು ಕೊಡದೆ ಹೋದರೆ, ಏನನ್ನು ಬಿಟ್ಟು ಕೊಡದೆ ಹೋದರೆ, ಕಾಮಾದಿ ಕಾಮಕ್ರೋಧಗಳ ಸೆಳೆತ ಹೊಡೆತ ಏನಿದೆಯೋ ಅದನ್ನು ನಾವು ಕೊಡಿ. ಬುದ್ಧಾದ್ವೈತಸ್ಯ ತತ್ವಸ್ಯ ಬುದ್ಧ್ವಾಲ ಬುದ್ಧಾದ್ವೈತಸ್ಯ ಬುದ್ಧ್ವಾ ಸತತ್ವಸ್ಯ ಅಯ್ಯೋ ಅದ್ವೈತ ಸತತ್ವಸ್ಯ ಕರೆಕ್ಟ್ ಬುದ್ಧ ಅದ್ವೈತ ಸತತ್ವಸ್ಯ ಫೈನಲ್ ಬುದ್ಧ ಅದ್ವೈತ ಸತತ್ವಸ್ಯ ಏನ್ ಅನ್ವಯ ಆಗ್ತದೆ ಅದ್ವೈತ ಬುದ್ಧ ಸತತ್ವಸ್ಯ ಅದ್ವೈತ ಬುದ್ಧ ಹಂಗೆ ಅದ್ವೈತ ತತ್ವ ಆದಂತಹ ಈ ಪರಬ್ರಹ್ಮ ತತ್ವವನ್ನು ತಿಳಿದ ನಂತರವೂ ಕೂಡ ಯಥೇಷ್ಟ ಆಚರಣ ಯದಿ ಒಂದು ವೇಳೆ ಅವನನ್ನು ಇನ್ನೂ ಕೂಡ ಅದೇ ಪ್ರಕಾರ ಸ್ವೇಚ್ಛಾಚಾರವಾಗಿ ಅಲ್ಲಿ ತಿಂದೆ ಇಲ್ಲಿ ತಿಂದೆ ಏನೇನೋ ತಿಂದೆ ಎಂತೆಂಥದ್ದೋ ತಿಂದೆ ಭಕ್ಷಣೆ ಮಾಡಿದೆ ಮತ್ತೆ ಇನ್ಯಾವುದೋ ಸ್ವೇಚ್ಛಾಚಾರದಲ್ಲಿ ತೊಡಗಿದ್ದಾದರೆ ಅವ್ರು ಹೇಳ್ತಾರೆ ನಾಯಿಗೂ ಅವನಿಗೂ ಏನು ವ್ಯತ್ಯಾಸ. ಆ ವ್ಯತ್ಯಾಸ ಏನು ಅನ್ನೋದನ್ನು ಹೇಳ್ತಾರೆ ಅವರು. ನಾಯಿ ಏನೂ ಗೊತ್ತಿಲ್ಲದೆ ತಿಂತದೆ, ಇವನು ಎಲ್ಲವನ್ನು ತಿಳಿದು ತಿಂತಾನೆ ಭಕ್ಷಿಸ್ತಾನೆ ಆಚರಣೆಯನ್ನು ಮಾಡ್ತಾನೆ. ಸೊ ಕ್ಲೀನ್. ಹೀಗಾಗಿ ಈ ಜನ್ಮ ಸಾರಿ ಇಂದು ಯಥೇಷ್ಟ ಆಚರಣೆ ಸ್ಥಿತಿ ಸ್ಯಾತ ಕರ್ಮಶಾಸ್ತ್ರ. ಇದು ನಾವು ಮುಂದಿನ ಶ್ಲೋಕ ತಗೊಂಡು ಹಿಂದಿನ ಶ್ಲೋಕ ಶುರು ಮಾಡಿದ್ವಿ, ಇದು ಬಂತು ಮುಂದಿನ ಶ್ಲೋಕಕ್ಕೆ ಬಂದ್ವಿ. ಯಥೇಷ್ಟ ಆಚರಣಂತೆ ಸ್ಯಾತ್ ಕರ್ಮಶಾಸ್ತ್ರಾದಿ ಲಂಘಿನ. ಕರ್ಮಶಾಸ್ತ್ರ, ಕರ್ಮಶಾಸ್ತ್ರ ಅಂದ್ರೆ ಧರ್ಮಶಾಸ್ತ್ರ, ಧರ್ಮಶಾಸ್ತ್ರ ಅಂದ್ರೆ ಡೂಸ್ ಅಂಡ್ ಡೋಂಟ್ಸ್, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ವಿಧಿಗಳೇನು, ವಿಧಿ ನಿಯಮಗಳೇನು, ಇವುಗಳನ್ನ ಅನುಸರಿಸುವಂತಹದ್ದೇನಿದೆಯೋ ಇದಕ್ಕೆ ಕರ್ಮಶಾಸ್ತ್ರ ಅಂತ ಕರೀತಾರೆ. ಇದನ್ನ ಉಲ್ಲಂಘಿಸಿರುತ್ತಾನೆ ಅವಾಗಲೇ ಬಿಡಿ ಪಾಪ, ಅವನಿಗೇನು ಆ ಪ್ರಕಾರ ಅತಿಕ್ರಮಣ ಮಾಡಬೇಕು ಅಂತ ಮಾಡಿದ್ದಾನೆ, ಅವನು ಸ್ವಾತಂತ್ರ್ಯಪ್ಪ. ಅದಕ್ಕೆ ಯಾಕೆ ನೀವು ಇಷ್ಟೊಂದು ಇಲ್ಲ ಹಾಗೇನಿಲ್ಲ, ಮಾಡಬೇಕಾದ್ರೆ ಸಮಸ್ಯೆ ಏನಿದೆ ಅಂತಂದ್ರೆ ಅದು ಅವನಿಗೇನೆ ಭೂಮ್ರಿ ಹಂಗ ಆಗ್ತದೆ, ಅದ್ರ ಹೊಡೆತ ಅವನಿಗೇನೆ ಬರ್ತದೆ. ಹೇಗೆ ಬರ್ತದೆ? ಬುದ್ಧ ಅದ್ವೈತ ಸತತ್ವಸ್ಯ ಸತತ್ವಸ್ಯ ಅದ್ವೈತ ಬುದ್ಧ ತತ್ವಸಹಿತ, ಸತತ್ವ ಅಂದ್ರೆ ತತ್ವಸಹಿತವಾದ ಅದ್ವೈತವನ್ನ ಅರಿಯಲ್ಪಟ್ಟ ನಂತರ, ಬುದ್ಧ ಅಂದ್ರೆ ಅರಿಯಲ್ಪಡೋದು, ಬುದ್ಧ ಅರಿಯಲ್ಪಟ್ಟ ನಂತರ ಏನಾಗಿದೆ ಅರಿಯಲ್ಪಟ್ಟ ನಂತರ ಯಥೇಷ್ಟ ಆಚರಣ ಯದಿ ಹಿ ವಾಸ್ ಯಥೇಷ್ಟ ಆಚರಣ, ನಾವು ಆಲ್ಸೋ ಈ ಕಂಟಿನ್ಯೂ ಟು ಬಿ ಯಥೇಷ್ಟ ಆಚರಣ ಯದಿ, ಒಂದು ವೇಳೆ ಅವನು ಈ ಪ್ರಕಾರ ಸ್ವೇಚ್ಛಾಚಾರದ ಜೀವನ ಮಾಡಿದ್ದಾದ್ರೆ ಏನು ಶುನಾಂ ದತ್ತದೃಶಾಂಚ ಇವ ಕೋ ಭೇದ ಅಶುಚಿ ಭಕ್ಷಣೆ, ಅಶುಚಿಯನ್ನ ಅವನು ತಿಂತ, ಆ ನಾಯಿಯು ತಿಂತದೆ, ಅಶುಚಿಯನ್ನ ಇವನು ತಿಂತಾನೆ, ನಾಯಿಯು ತಿಪ್ಪಿಳು ಗಡ್ಡಾಡ್ತದೆ, ಇವನು ತಿಪ್ಪಿಳು ಪಾನಿಪುರಿ ತಿಂತಾನೆ. ನಿಮ್ಮೆಲ್ಲರಿಗಾಗಿ ಹೇಳಿದ್ದಲ್ಲ ಇದು, ಜ್ಞಾನಾನಂತರ ಹೌದ್ರಿ, ನೀವು ನೆನಪಿಸ್ಕೊಡ್ರಿ ನಮ್ಮ ಮನೆಯಲ್ಲಿ ಹಿರಿಯರು ಹೆಂಗಿದ್ರು, ಏ ಮಗ ಕುತ್ಕೊಂಡು ಏ ಮಗ ನೀರು ಕುಡಿಬೇಕಾದ್ರೆ ನಮ್ಮ ಮನೆಯವ್ರು ಮುದುಕಿತ್ತು ಕುತ್ಕೊಂಡು ಕುಡಿಯೋ. ನೀವು ಸ್ವಲ್ಪ ವಿಚಾರ ಮಾಡಿ ನೋಡ್ರಿ, ಅವ್ರು ಹೇಳೋದ್ರೊಳಗೆ ಏನು ತಪ್ಪಿಲ್ಲ, ಯಾಕೆಂದ್ರೆ ದನ ನಿಂತು ತಿಂತಾವೆ, ನಾಯಿ ನಿಂತು ತಿಂತಾವೆ, ಕತ್ತೆ ಕುದುರೆಗಳು ನಿಂತ ತಿಂತಾವ, ನಿಂತ ಬರುತ್ತಾವ, ನೀನು ನಿಂತ ತಿಂತಿ ಎಲ್ಲ ಬಫೆಟ್ ನೋಡ, ಏನ್ ವ್ಯತ್ಯಾಸ ಆಗ್ತದೆ? ಯಾಕೆ ನಾಯಿ ಅಂತ ಕರಿಬಾರ್ದು ನಮಗ, ಮನುಷ್ಯ ಅಂತ ಕರಿಬೇಕು, ನಡ್ಕೊಂಬುದು ನಾಯಿ ಅಂತ ಯಾಕೋ ಒಂಥರ ಆಭಾಸ ಅನಿಸ್ತು. ಆತ ಏನ್ ಮಾಡ್ಲಿಕ್ಕಾಗ್ತದೆ, ಬಫೆಟ್ ತಗೊಳ್ರಿ, ಒಂದ್ ಕಡೆ ಕೂತ್ಕೊಳ್ರಿ, ಇನ್ನೆಲ್ಲ ಜಾಗ ಇಲ್ಲದ ಸೀದಾ ನಿಮ್ ಕಾರಿನಾಗ ಹೋಗ್ಬಿಟ್ಟು, ನಿಮ್ ಸ್ಕೂಟರ್ ಮೇಲೆ ಕೂತ್ಕೊಳ್ರಿ, ಕೂಡ್ಲಿಕ್ಕೆ ಜಾಗ ಬೇಕಾದಷ್ಟು ಸಿಗ್ತದೆ. ಅದ್ರದ್ದು ಏನ್ ಸ್ಟೈಲ್, ಕಣ್ಣು ಮುಚ್ಚಿಕೊಂಡು ನನ್ನನ್ನು ಯಾರು ನೋಡ್ತಾ ಇಲ್ಲ, ನನ್ನ ಯಾರಿಗೆ ಗೊತ್ತಾಗುತ್ತೆ, ಪಿದ್ದೆ ದೂದ ಮಾಂಜರ ಮಾಂಜರ ಜಾತಿ ಅದಲ್ಲ, ಡೊಳ್ಳೆ ಮಿಟ್ಟು ನೀ ಪೀತೆ ದೂದ, ದೂದ್ ಅಂದ್ರೆ ಏನು, ಪೀತೆ ಅಂದ್ರೆ ಡೊಳ್ಳೆ, ಎಷ್ಟು ಈಸಿ ಅದ, ಪೀತೆ ದೂದ್ ಡೊಳ್ಳೆ ಮಿಟ್ಟು ನೀ ಕಣ್ಣುಗಳನ್ನು ಏನಂತ ತಿಳ್ಕೊತದೆ, ಏನಪ್ಪ ಮೊದಲ ಇವನು ಸ್ವೇಚ್ಛಾಚಾರಿಯಾಗಿದ್ದ, ಟು ಎಕ್ಸ್ಕ್ಲೂಸಿವ್, ಆದ್ರೆ ತಿಳಿದು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಶಾಸ್ತ್ರ, ಇಲ್ಲಿ ಜ್ಞಾನ ಅಂದ್ರೆ ಶಾಸ್ತ್ರಾಭ್ಯಾಸ, ಶಾಸ್ತ್ರ ಅಧ್ಯಯನ, ಎಕ್ಸ್ಪೋಜರ್ ಟು ದಿ ಟೀಚಿಂಗ್ಸ್ ಅಷ್ಟೇ. ನೀವು ಜ್ಞಾನ ಅಂತಂದ್ರೆ ಇನ್ನು ಬೇರೆ ಯಾರು ತಿಳ್ಕೋಬೇಡ್ರಿ, ಆಗಲೇ ಯಾರು ವಾದ ಮಾಡಿದ್ರು, ಹೀಗೆ ಬ್ರಹ್ಮಜ್ಞಾನ ಆದ ನಂತರವೂ ಕೂಡ ಹೀಗೆ ನಡ್ಕೊಳ್ಳುವ ಸಾಧ್ಯತೆ ಇದೆಯಾ, ಇನ್ನೂ ಒಳ ಕಲ್ಮಶ ಉದುರುತ್ತವ. ಮೊದಲನೇದ್ದು ನಿಮ್ಮ ಜ್ಞಾನ ಸ್ಥಿತಿಯನ್ನ ಇಲ್ಲಿ ಮಾತಾಡ್ತಾ ಇಲ್ಲ, ಜ್ಞಾನಾಭ್ಯಾಸದ ಅರಿವು. ಹೀಗೂ ಜೀವೇಶ್ವರ ಐಕ್ಯಾನ ಹೊಂದಿದೆ. ಬ್ರಹ್ಮ ಅಹಮಸ್ಮಿ ಇತಿ ವಿಭಾವ್ಯತ ಸಾಧನ ಪಚ್ಚಿಕೊಂಡ್ರು ನೀವು ಕೊನೆಗ ಕಲ್ತಿರ್ ನೋಡ್ರಿ. ಬ್ರಹ್ಮಾಹಮಸ್ಮಿ ಇತಿ ವಿಭಾವ್ಯತ ಅಹರಹ ಗರ್ವ ಪರಿತ್ಯಜ್ಯತ ದೇಹೇಹಂ ಮತಿ ರುಚ್ಯತಾಂ ಬ್ರಹ್ಮನೇತಾನೆಂದು ಭಾವಿಸಲು ಬೇಕು, ದೇಹದಲ್ಲಿ ನಾನೆಂಬ ಗರ್ವ ಬಿಡಬೇಕು, ಬಲ್ಲವನು ನಾನೆಂಬ ಗರ್ವ ಬಿಡಬೇಕು. ಹೇಳ್ಕೊಡ್ತೀನಿ, ಎರಡು ನುಡಿ ಹೇಳೋದು ಬಾಕಿ ಇದೆ, ಹೇಳ್ಕೊಡ್ತೀನಿ ತಗದಿಟ್ಕೋ. ಅಂದ್ರೆ ಇನ್ನೂ ಅವನು ಭಾವಿಸ್ತಾ ಇದ್ದಾನೆ. ನಿಮಗೆ ಇನ್ನೂ ಟೆಕ್ನಿಕಲ್ ಹೇಳಬೇಕು ಅಂದ್ರೆ, ಪರೋಕ್ಷವಾಗಿ ಜ್ಞಾನವಾಗಿದೆ, ಅಪರೋಕ್ಷವಾಗಿದ್ದ ಜ್ಞಾನ ಆವಾಗ ಕರ್ಮಶಗೂ ಉಳಿದಿರ್ತಾನೆ, ಆವಾಗ ಚೇಷ್ಟ ಉಳಿದಿರ್ತಾನೆ, ಆವಾಗ ಮಿಥ್ಯಾಚಾರ ಅಂದ್ರೆ ದುರಾಚಾರದಲ್ಲಿ ತೊಡಗುತ್ತಾನೆ. ಇವೆಲ್ಲ ಸಾಧ್ಯತೆ ಯಾವಾಗ ಅಂದ್ರೆ ಪರೋಕ್ಷತಃ ಅವನಿಗೆ ತಿಳುವಳಿಕೆ ಸಿಕ್ಕಿರುತ್ತದೆ, ಅಪರೋಕ್ಷತಃ ಸಿಕ್ಕಿರುತ್ತದೆ. ಇನ್ನು ಮತ್ತೆ ಶಬ್ದ ಬಳಸಿದ ಮೇಲೆ ಹೇಳಬೇಕು, ಪ್ರತ್ಯಕ್ಷ ಪರೋಕ್ಷ ಅಪರೋಕ್ಷ ಅಂತ ಮೂರು ಶಬ್ದ. ಇದು ಘಟದ ಜ್ಞಾನ ಪ್ರತ್ಯಕ್ಷ, ಇದು ಮಿಠಾಯಿ ಪ್ರತ್ಯಕ್ಷ, ಇದು ವೃಕ್ಷ ಪ್ರತ್ಯಕ್ಷ, ಇದು ಬೆಂಕಿ ಪ್ರತ್ಯಕ್ಷ, ಇದು ಸೂರ್ಯ ಪ್ರತ್ಯಕ್ಷ. ಅದೃಷ್ಟ ಫಲಗಳು ನದೃಷ್ಟಂ ಅದೃಷ್ಟ, ಅದೃಷ್ಟ ಫಲಗಳು. ನನಗೆ ಏನೋ ಒಂದು ಸೇವಾ ಮಾಡೋ ಅವಕಾಶ ಸಿಕ್ಕಿರ್ತದೆ, ಅಲ್ಲಿ ಸೇವಾ ಮಾಡಿರ್ತೇವೆ. ಆ ಸೇವೆಯನ್ನ ಯಾರು ಕಾಗ್ನೈಸ್ ಮಾಡುದಿಲ್ಲ, ಯಾರು ಚಪ್ಪಾಳೆ ತಟ್ಟುದಿಲ್ಲ, ಯಾರು ಅದನ್ನು ಗುರುತಿಸೋದಿಲ್ಲ. ಅಂದ್ರೆ ಫಲ ಇಲ್ಲ ಅಂತ ಆಯ್ತಲ್ಲ. ಸೇವಾ ಕಾರ್ಯ ಒದಗಿ ಬರ್ತದೆ, ಮಾಡ್ತೀನಿ, ಆದರೆ ನನಗೆ ಫಲ ಯಾವುದೂ ಕಂಡು ಬರಲಿಲ್ಲ ಅಂತ ನಾವು ನಿರ್ಣಯಕ್ಕೆ ಬರಬಾರ್ದು. ಫಲ ಇದೆ, ಆದರೆ ಆ ಫಲ ಅದು ಅದೃಷ್ಟ. ಆ ಅದೃಷ್ಟ ಫಲ ಕಾಲಾಂತರದಲ್ಲಿ ಪ್ರಾಪ್ತಿ ಆಗ್ತದೆ, ಅದಕ್ಕೆ ಪರೋಕ್ಷ ಅಂತ. ತಿರುಪತಿಯಲ್ಲಿ ವೆಂಕಟೇಶ್ವರ ಇದ್ದಾನೆ, ಪರೋಕ್ಷ. ವೈಕುಂಠದಲ್ಲಿ ನಾರಾಯಣ ಇದ್ದಾನೆ, ಪರೋಕ್ಷ. ಕೈಲಾಸದಲ್ಲಿ ಪರಮೇಶ್ವರ ಇದ್ದಾನೆ, ಪರೋಕ್ಷ. ರಾಮೇಶ್ವರದಲ್ಲಿ ರಾಮಲಿಂಗೇಶ್ವರ ಇದ್ದಾನೆ, ಮಹಾಬಳೇಶ್ವರ ಇದ್ದಾನೆ ಗೋಕರ್ಣದೊಳಗೆ, ಪರೋಕ್ಷ. ನಮ್ಮ ಅಡಿಗೆ ಮನೆಯಲ್ಲಿ, ನಮ್ಮ ಪೂಜೆ ಮನೆಯಲ್ಲಿ ದೇವರಿದ್ದಾನೆ, ಪರೋಕ್ಷ. ಪರೋಕ್ಷ ಅದು ಹೇಗಿರ್ತದೆ ಅಂತಂದ್ರೆ, ದೇಶಾಂತರ ಕಾಲಾಂತರ ಅದು ಫಲ ಸಿಗ್ತದೆ. ಈಗ ಹೇಳ್ರಿ, ಪರಬ್ರಹ್ಮ ತತ್ವ ಪ್ರತ್ಯಕ್ಷವೋ ಪರಬ್ರಹ್ಮ ತತ್ವ ಪ್ರತ್ಯಕ್ಷವೋ ಬಂದಂದಾಗೆ ನೋಡ್ಬೋದು ಮೇಡಮ್. ಪ್ರತ್ಯಕ್ಷ ಅಲ್ಲ, ಅದಕ್ಕೆ ಅದಕ್ಕೆ ನಾವೇನು ಹೇಳ್ದವರಿಗೆ, ನಾವು ಕಂಡದ್ದು ಕೇಳಿದ್ದು ಮುಟ್ಟಿದ್ದು ನೋಡಿದ್ದು ಅನುಭವಿಸಿದ್ದು ಇದು ದೇವರಲ್ಲ. ಅರ್ಥ ಆಗ್ಲಿಲ್ಲ. ಕಂಡದ್ದು ಕೇಳಿದ್ದು ನೋಡಿದ್ದು ಮೂಸಿದ್ದು ಮುಟ್ಟಿದ್ದು ಅನುಭವಿಸಿದ್ದು ಇದು ಯಾವುದು ದೇವರಲ್ಲ. ಅರಗಿಸ್ಕೊಂಡ್ರೆ ಅರಗಿಸ್ಕೊಡ್ರಿ, ಅರಗಿಸ್ಕೊಳ್ಳಿ ಕಾಲದಲ್ಲಿ ಮುಂದಿನ ಸಲ ಕ್ಯಾಪಿ ಬಂದ್ರು. ಬಿಕಾಸ್ ಭಗವಾನ್ ಈಸ್ ಅಗೋಚರ. ಆದ್ರೆ ಏನ್ ಹೇಳ್ಬೇಕು ಈಗ, ಪ್ರತ್ಯಕ್ಷ ಅಲ್ಲ ಅಂದ್ರೆ ನೆಕ್ಸ್ಟ್ ಏನು? ಪರೋಕ್ಷ. ಪರೋಕ್ಷ ಅಂತಂದ್ರೆ ಈಗಿಲ್ಲ ಅಂತ ಆಯ್ತು, ಯಾವಾಗೋ ಒಂದ್ಸಲ. ಏ ತೆಂಗಿನಕಾಯಿಯನ್ನ ನಾವು ಹಾಕ್ತೀವಿ, ಹೌದು, ಒಡೆದು ಕೊಬ್ಬರಿ ತಿಂತೀವಿ ಪ್ರತ್ಯಕ್ಷ, ಆ ಬೀಜ ನಾವು ಹಾಕ್ತೇವಿ, ಆಮೇಲೆ ಎಷ್ಟು ವರ್ಷ ಕಾಯ್ಬೇಕು? 8 ವರ್ಷ 10 ವರ್ಷ ಕಾಯ್ಬೇಕು. ಹೌದಾ? ಇದಕ್ಕೆ ಪರೋಕ್ಷ ಫಲ ಅಂತ ಕಾಲಾಂತ. ಹೌದಲ್ಲ? ಇದು ಕೈಲಾಸ, ಸ್ವರ್ಗ, ಇಂದ್ರಲೋಕ ಇವೆಲ್ಲ ನಿತ್ಯ ಪರೋಕ್ಷ. ಅಲ್ಲಿ ಮತ್ತೊಂದು ಶಬ್ದ ತರ್ತಾರೆ, ನಿತ್ಯ ಪರೋಕ್ಷ. ಬಿಕಾಸ್ ಟಿಲ್ ಯುವರ್ ಡೆತ್ ಇಟ್ ಇಸ್ ಕಾಯಂ ಪರೋಕ್ಷ. ಜೋಗ್ ಫಾಲ್ಸ್ ಹಂಗಲ್ಲ, ನಾವ್ ಅಲ್ಲಿ ಹೋಗಿ ನೋಡೋದಕ್ಕೆ ಅದು ಪರೋಕ್ಷ. ನಾನು ನಾಳೆ ಹೋಗ್ಬೋದು, ನಾಳೆ ಮುಂದಿನ ವರ್ಷ ಹೋಗ್ಬೋದು, 6 ತಿಂಗಳ ನಂತರ ಹೋಗ್ಬೋದು. ಆವಾಗ ಅದೇನಾಗ್ತದೆ? ಪ್ರತ್ಯಕ್ಷ. ಗೊತ್ತಾಗ್ಲಿಲ್ಲ. ಆದ್ರೆ ಸ್ವರ್ಗ ನಿತ್ಯ ಪರೋಕ್ಷ. ಸಮಯ ಸತ್ಮೇಲಾದ್ರೂ ಡೆಫಿನೆಟ್ ಅಲ್ವಾ? ಆದ್ರೆ ಡೆಫಿನೆಟ್ ಅಂತ ಹೇಳಿಕ್ ನಾವಿರೋದಿಲ್ಲ. ಆದ್ರಿಂದ ನಿತ್ಯ ಪರೋಕ್ಷ. ಈಗ ದೇವರು ನಿತ್ಯ ಪರೋಕ್ಷವೂ ಅಲ್ಲ, ಪರೋಕ್ಷವೂ ಅಲ್ಲ, ಪ್ರತ್ಯಕ್ಷವೂ ಅಲ್ಲ. ಹೇಳಪ್ಪ, ಭಗವಂತ ಯಾವ ಕೆಟಗರಿ ಬರ್ತಾನೆ? ಅದೇ ಅಗೋಚರ ಫಲ. ಹೌದು, ಆದ್ರೆ ಅಗೋಚರ ಫಲವನ್ನು ಇರುವ ಈ 4 ಫಲಗಳಲ್ಲಿ ಎಲ್ಲಿ ಇಡ್ತೀರಿ? ಪ್ರತ್ಯಕ್ಷ ಅಂತ ಇಟ್ರೆ ನೋಡೇನಿ, ನಾ ಮಾತಾಡ್ಸೇನಿ, ಹಿಂಗ ಎದುರ ಬದ್ರೆ ಕುತ್ಕೊಂಡು ಮಾತಾಡಿದ್ವಿ. ನೀನು ಎಷ್ಟು ನಾಟಕ ಮಾಡಿ ದೊಡ್ಡ ಕಣ್ಣು ಮಾಡಿ ಹೇಳಿದ್ರು ಅಷ್ಟೇ ಅರ್ಥ ಆಗ್ಲಿಲ್ಲ. ಪ್ರತ್ಯಕ್ಷ ಅಂತ ಪರೋಕ್ಷನೂ ಅಲ್ಲ, ನಿತ್ಯ ಪರೋಕ್ಷವೂ ಅಲ್ಲ. ಅಂತ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ. ಅದು ಅಪರೋಕ್ಷ ಅನ್ನೋದು ಯಾವಾಗ ನಿನಗೆ ಅದು ಸ್ಪಷ್ಟವಾಗ್ತದೆ ಅದನ್ನು ಹೇಳ್ತೀನಿ. ಈಗ ಬಾಗಿಲು ತಟ್ತೀವಿ, ಒಳಗೆ ಉತ್ತರ ಕೊಡ್ತೀರಿ, ಯಾರು? ನಾವು ಹೊರಗಿದ್ದವ್ರು ಹೇಳ್ತೀವಿ, ನಾವು ಬಂದೀವಿ ನಿಮ್ಮ ಮನೆಯಲ್ಲಿ ಸಾಯಂಕಾಲ ಕಾಫಿ ಕುಡಿದು ಬಂದಾಗ ನಮ್ದು ಪೆನ್ ಅಲ್ಲಿ ಬಿಟ್ಟು ಹೋಗಿದ್ವಿ, ತೊಗೊಂಡು ಬಂದೀವಿ, ದಯವಿಟ್ಟು ಬಾಗಿಲು ತೆಗೀರಿ, ಪೆನ್ ಕೊಡಿ, ಕರೆಂಟ್ ಇಲ್ಲ. ಹೆಂಗ್ ಕೊಡು? ಯಾಕೆ ಏನ್ ಕಾಣಿಸ್ತಾ ಇಲ್ಲ? ಪೆನ್ ಕಾಣ್ತಾ ಇಲ್ಲ. ಆವಾಗ ಇವ್ರು ಕೇಳ್ತಾರೆ, ನಾನು ಅಂದ್ರೆ ಯಾರು ನೀವು? ನಾನು. ಈಗ ನಾನು ಅಂತ ಅವರು ಬಂದ್ಬಿಟ್ಟು 2 ಸಾವಿರ ರೂಪಾಯಿ ಕೊಟ್ಟಾಗ ಇದೇನಿ ಅನ್ನೋ ಅರ್ಥ ಹೇಳಿ ಕೊಡ್ತಾರೋ, ಇರ್ಬೋದು ಅನ್ನೋ ಅರ್ಥ ಹೇಳಿ ಕೊಡ್ತಾರೋ? ಹೌದಾ? ಪ್ರತ್ಯಕ್ಷವಾಗಿದೆಯಾ? ವಿಚಾರ ಮಾಡಿ ಉತ್ತರ ಕೊಡ್ರಿ. ನಾನು ಇದೇನಿ, ನಾನು ಇದೇನಿ ಅನ್ನೋದು ನನಗೆ ಪ್ರತ್ಯಕ್ಷವಾದ ಹೇಳಿಕೆಯೋ? ಹಾಗೆ ನಾನು ಇದೇನಿ ಇದು ಪರೋಕ್ಷವಾದ ಹೇಳಿಕೆಯೋ? ನೋಡೋಣ, ವಿಚಾರ ಮಾಡಿ ಹೇಳ್ತೀವಿ. ನಾನು ಇದೇನೋ ಇಲ್ಲೋ, ಪರೋಕ್ಷವೂ ಅಲ್ಲ. ಹಾಗಾದ್ರೆ ಅದು ನಾನು ಏನದು ಹೇಳ್ರಿ? ಅಪರೋಕ್ಷ. ಈ ನಾನುವಿಗೆ ಇನ್ನೊಂದೇನೋ ಸೇರಿಸ್ರಿ, ನಿನ್ನ ಕೈ ಯಾಕೋ ಕಪ್ಪಾಗ್ಯಾವ. ಏನಾಗ ಪರೋಕ್ಷ ಪ್ರತ್ಯಕ್ಷ. ಈ ನಾನುವಿಗೆ ಏನೋ ಒಂದು ಸೇರಿಸಿದ್ರು ಸಾಕು, 5 ಪ್ರತ್ಯಕ್ಷ. ಏನು ಸೇರಿಸಿದ ಹೋದ್ರೆ ಅಪರೋಕ್ಷ. ಆತ್ಮ ಬ್ರಹ್ಮ ಅಪರೋಕ್ಷ, ನಿತ್ಯ ಅಪರೋಕ್ಷ ಅಲ್ಲ. ನಿತ್ಯ ಪರೋಕ್ಷವೂ ಅಲ್ಲ, ನಿತ್ಯ ಪ್ರತ್ಯಕ್ಷವೂ ಅಲ್ಲ. ಅದೆಲ್ಲ ಪರೋಕ್ಷವೂ ಅಲ್ಲ, ಪರೋಕ್ಷವೂ ಅಲ್ಲ, ಇದೇನಿದು ಅಪರೋಕ್ಷ. ಅಹಮಸ್ಮಿ ಸದಾ, ಅಹಮಸ್ಮಿ ಸದಾ ಭಾವಿ, ಕದಾಚಿತ್ ಅಹಂ ನ ಅಪ್ರಿಯ. ನಾನಿದ್ದೇನೆ. ನಾನು ಇನ್ನೊಂದು ಪ್ರಶ್ನೆ ಅದಕ್ಕೆ ಎಕ್ಸ್ಟೆನ್ಷನ್ ನಾನು ಕೇಳ್ತೇನೆ. ನೀ ಈ ಪ್ರಪಂಚವನ್ನೆಲ್ಲ ದ್ವೇಷಿಸಿದ್ದಿರಬಹುದು, ಅಕ್ಕಪಕ್ಕದವ್ರನ್ನ ಮೊದಲೇ ದ್ವೇಷ, ಅತ್ತೆ ಮಾಡೋದ್ರಿಂದ ದ್ವೇಷ ಮಾಡೋದು, ಅದರಿಂದ ಪ್ರಾರಂಭ ಆಗಿರ್ಬೋದು, ಆಗಿರ್ಲಿಕ್ಕಿಲ್ಲ. ಆಗ ನಾನು ಕೇಳ್ತೇನೆ ಪ್ರಶ್ನೆ, ನಿನ್ನನ್ನು ನೀನು ಎಂದಾದರೂ ದ್ವೇಷ ಮಾಡಿದೀಯಾ? ನಿನ್ನ ಬಗ್ಗೆ ನಿನಗೆಂದಾದ್ರೂ ದ್ವೇಷ ಆಗಿದೆಯಾ? ದ್ವೇಷ ಆಗಿದ್ರೆ ದಿನಕ್ಕೊಂದು 50 ಸಲ ಕನ್ನಡಿ ನೋಡ್ತಿರಲಿಲ್ಲ. ನೀ ಕನ್ನಡಿ ಒಂದು 50 ಸಲ ಯಾಕೆ ನೋಡ್ತೀಯ? ಓಕೆ, ಯಾಕೆ ನನಗೆ ನಾನು ಎಂದೂ ಅಪ್ರಿಯನಾಗಿಲ್ಲ. ಈಗ ನಾನು ತೋರಿಸು, ನೀನು ನಿನ್ನನ್ನು ಇಷ್ಟೊಂದು ಪ್ರೀತಿಸ್ತಾ ಇದೆಯಲ್ಲ, ಆ ಪ್ರೀತಿ ಹೇಗಿದೆ ತೋರಿಸು. ಪ್ರತ್ಯಕ್ಷ ಬರ್ತದ, ಪರೋಕ್ಷವಾಗಿ ಬರ್ತದ, ಸ್ವರ್ಗಕ್ಕೆ ಹೋದ್ಮೇಲೆ ಕಾಣಿಸ್ತದ, ಕಾಲಾಂತರದಲ್ಲಿ ಕಾಣಿಸ್ತದ, ದೇಶಾಂತರದಲ್ಲಿ ಕಾಣಿಸ್ತದ, ಹಾಗೆಲ್ಲಾದ್ರೂ ಇಲ್ಲೇ ಇಲ್ಲ. ಇನ್ನು ಸಮಸ್ಯೆ ನನಗೆ ಗೊತ್ತು, ನನ್ನ ಬಗ್ಗೆ ನನಗೆ ಬಹಳ ವಿಶ್ವಾಸ ಇದೆ. ಓಕೆ, ಪ್ರೀತಿ ಬಿಡಲಿ, ವಿಶ್ವಾಸ ತೋರಿಸ್. ಅದೇನು ಅಸ್ತಿತ್ವ? ನಮ್ಮ ತಿರುವ ನಾಲ್ಕು ಶಬ್ದ, ಪ್ರತ್ಯಕ್ಷ, ಪರೋಕ್ಷ, ನಿತ್ಯ ಪರೋಕ್ಷ, ಅಪರೋಕ್ಷ. ಈಗ ಗೊತ್ತಾಯ್ತಾ ಅಪರೋಕ್ಷ ಅಂದ್ರೆ? ಸೊ ಈ ಅಪರೋಕ್ಷ ಜ್ಞಾನವನ್ನು ಹೊಂದಿದ ನಂತರ ಏನು ಡಿಸ್ಕಷನ್ ಇಲ್ಲ. ಧರ್ಮವೋ ಅಧರ್ಮವೋ, ಪಾಪವೋ ಪುಣ್ಯವೋ, ಚೇಷ್ಟಾನೋ ಕುಚೇಷ್ಟಾನೋ, ದುರಾಚಾರವೋ ಶಿಷ್ಟಾಚಾರವೋ, ಧರ್ಮವೋ ಏನೂ ಇಲ್ಲ, ಪ್ರಶ್ನೆಗಳೇ ಇಲ್ಲ. ಯಾಕೆ? ಆ ಕರ್ತೃ ಭೋಕ್ತೃ ಅಂತೇನಿದ್ದಾನೆ, ಆ ಅವಿದ್ಯಾ ಸಹಿತವಾದಂತಹ ಅಜ್ಞಾನಿ ಇದ್ದಾನೆ, ಅವನು ಭಾಸ್ಮನೆ ಹೋಗ್ಬಿಡಿದ. ಮತ್ತೆ ಇದು ಯಾರ ಬಗ್ಗೆ ಮಾತಾಡ್ತಾ ಇದೆ ಈಗ ಹೇಳ್ರಿ, ಯಾರ ಬಗ್ಗೆ ಮಾತಾಡ್ತಾ ಇದೆ? ಏನಂತ ಪರೋಕ್ಷ, ಏನಂತ ಪರೋಕ್ಷ? ನೀವು ಕೂತ್ಕೊಂಡು ಕೇಳ್ತಿರ್ತಿರಲ್ಲ, ಅವ್ರು ಕೇಳ್ತಾರೆ ಏನ್ ವಿಷಯ ಹೇಳಿದ್ರು ಇವತ್ತು. ಹೇಳಿದ್ರು ಒಂದು ಅಪರೋಕ್ಷ ಅಂತ ಒಂದು ಆತ್ಮ ಇದೆ. ಆತ್ಮ ಹೇಗಿದೆ? ಅಪರೋಕ್ಷ ಅಂತ ಇದೆ. ಆ ವಿಚಾರ ಮಾತಾಡಿದ್ರು ಅಲ್ಲಪ್ಪ. ಅಪರೋಕ್ಷ ಅನ್ನುವಂತ ಆತ್ಮ ಎಲ್ಲಿದೆ ಅಂತೆ? ನಾಳೆ ಬಹುಶಃ ಹೇಳಬಹುದು ಎಲ್ಲಿದೆ ಅಂತ ಹೇಳ್ತಾರೆ. ಈಗ ಇದೆ, ಇಂಥದ್ದಿದೆ, ಇಂಥ ಸಮಯದಲ್ಲಿ ನಮಗೆ ಉತ್ಪತ್ತಿ ಸಿಗಬಹುದು, ಹೀಗೀಗೆ ಸಾಧನವಾದ ಪ್ರಾಪ್ತಿ ಆಗಬಹುದು, ಇಂತಹ ಕ್ರಿಯಾಪದಗಳನ್ನೆಲ್ಲ ಬಳಸಿ ನಾವು ವಿವರಿಸ್ತಾ ಇದ್ದಾಗ ಭಗವಂತನು ಪರೋಕ್ಷವಾಗಿರ್ತಾನೋ ಅಪರೋಕ್ಷವಾಗಿರ್ತಾನೆ? ಪರೋಕ್ಷವಾಗಿರ್ತಾನೆ. ತಿಳಿತೀನ್ರಿ? ಹಾ, ತಿಳಿತು. ಏನ್ ತಿಳಿತು? ದೇವ್ರು ತಿಳಿತಲ್ಲ. ಹೆಂಗ್ ತಿಳಿತು ದೇವ್ರು ನಿಮ್ಗೆ? ದೇವ್ರು ಸತ್ಯಚಿತ್ತ ಆನಂದ ಅಂತೆ, ಅವನು ಚೈತನ್ಯ ಅಂತೆ. ಅರ್ಥ ಆಗಿಲ್ಲ? ಎಲ್ಲ ಎಲ್ಲ ಪುರಾಣ, ಎಲ್ಲ ಪುಣ್ಯಕಥೆಗಳು, ಎಲ್ಲ ಶ್ರದ್ಧಾಪೂರ್ವಕವಾಗಿ ನಮ್ಮನ್ನು ನಂಬಿಸುವಂತಹ ಉದಾಹರಣೆಗಳು ಎಲ್ಲವೂ ಕೂಡ ಪರೋಕ್ಷವಾಗಿಯೇ ತಿಳಿಸ್ತಾರೆ. ಅವನತ್ರ ಈ ಪಾಪ, ಇವರ ಚೇಷ್ಟೆಗಳು, ಕುಚೇಷ್ಟೆಗಳು, ಈ ದುರಾಚಾರ ವ್ಯವಹಾರಗಳು ಇರುವ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಅವನು ಹೇಳ್ತಾನೆ ನಿಮಗೆ, ಭೌತಿಕವಾಗಿ ತಿಳ್ಕೋಬೇಕು ಅಂತಂದ್ರೆ ಅಂತಃಕರಣ ಡ್ರೈ ಕ್ಲೀನಿಂಗ್ ಆಗ್ಬೇಕು ಅಂತ ಏನು ನಿಯಮ ಇಲ್ಲ. ಭೌತಿಕವಾಗಿ ತಿಳ್ಕೋಬೇಕು, ಭೌತಿಕವಾಗಿ ತಿಳ್ಕೊಂಡಾಗ ಮಾತ್ರ ಥೀಸಿಸ್ ಬರೆದು ಪಿ ಎಚ್ ಡಿ ತಗೋತಾರೆ. ಅಂತಃಕರಣ ಕ್ಲೀನ್ ಆಗ್ಬಿಡ್ತು ಅಂದ್ರೆ ಪಿ ಎಚ್ ಡಿ ಯಾರಿಗೆ ಕೊಡ್ಬೇಕು ಹೇಳು? ಯಾರಿಗೆ ಕೊಡ್ಬೇಕು? ಅವ್ನು ಕಾಯ್ಕೊಂಡು ಕೂಡ ಅವಶ್ಯಕತೆ ಇಲ್ಲ. ಶ್ರೀ ಶ್ರೀ ಶ್ರೀ ಶ್ರೀ ಅಂತ ಬರ್ಕೊಂಡು ಪಿ ಹೆಚ್ ಡಿ ಪಚಡಿ ತಿನ್ನು. ಏನ್ ಪಿ ಹೆಚ್ ಡಿ ಮಾತಾಡ್ತೀನಿ? ಇವರು ಸ್ವಾಮಿಗಳು, ಮಠಾಧಿಪತಿಗಳು, ಎಂಎ ಕಲಿತು ಎಲ್ಲ ಮಾಡಿ ಪೀಠಾಧಿಪತಿ ಆಗಿ ಅದ್ರ ಮುಂದೆ ಎಂಎ ನೆಕ್ಸ್ಟ್ ಬರ್ತದೆ ಕೋಣ. ಯಾಕೆ ಹೀಗಾಗ್ತಂದ್ರೆ ತಿಳಿದಿರ್ಬಹುದು ಪರೋಕ್ಷವಾಗಿ, ಆದ್ರೆ ಅಪರೋಕ್ಷ ಜ್ಞಾನ ಆಗಿರುತ್ತೆ. ಸೊ ಇವೆಲ್ಲವನ್ನು ನಾವು ಸರ್ಟಿಫಿಕೇಟ್ಗಳನ್ನ, ಪದ್ಮಶ್ರೀಗಳನ್ನ, ಪದ್ಮಭೂಷಣಗಳನ್ನ ಇವನ್ನೆಲ್ಲ ಗಳಿಸ್ಬೇಕಾದ್ರೆ ಮರ್ಯಾದೆ ವಾವ ಮೀಡಿಯಾಗಳಲ್ಲಿ ನಾವು ಬರಬೇಕಾದ್ರೆ ನಮ್ಮ ಮನಸ್ಸು ಶುದ್ಧ ಇರಬೇಕಂತ ನಿಯಮಿಲ್ಲ. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಅಲ್ಲ, ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಹೇಗಿರ್ಬೇಕು? ಹೀಗಾಗಿ ಪರೋಕ್ಷ ಜ್ಞಾನವನ್ನು ಹೊಂದಿದವರಿಗೆ ಇಂತಹ ಚೇಷ್ಟೆಗಳು ಸಾಧ್ಯ ಇವೆ ಅನ್ನೋದನ್ನು ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇತ್ತು. ನೀವು ಅಲ್ಲ, ಜುನೈನದ ನಿನ್ ಪ್ರಶ್ನೆ ಆದ್ರೂ ಏನು ಎರಡನೇ ಮಾತಿಲ್ಲ, ಯಾರಿಗಾದ್ರೂ ಆಗ ಅನಿಸ್ತದೆ ಏನಪ್ಪ ಆ ಪರಬ್ರಹ್ಮ ತತ್ವವೇ ನಾನು ಅಂತ ಸ್ಪಷ್ಟವಾದ ನಂತರವೂ ಕೂಡ ಹೀಗೆ ಕಲ್ಮಶಗಳು ಹೀಗೆ ಚೇಷ್ಟೆಗಳು ಇವೆಲ್ಲ ಉಳಿಲಿಕ್ಕೆ ಸಾಧ್ಯವೇ ಸ್ವಾಮೀಜಿ ಅಂತ ಪ್ರಶ್ನೆ ಕೇಳಿದ್ರು. ಯಾರಿಗೆ? ಜ್ಞಾನಿಗಳಿಗೆ ಸಾಧ್ಯವೇ, ಆದ್ರೆ ಯಾರಿಗೆ? ಪರೋಕ್ಷ ಜ್ಞಾನಿಗಳಿಗೆ. ಅರ್ಥ ಆಯ್ತದ ಈಗ? ಅಪರೋಕ್ಷ ಜ್ಞಾನಿಗಳಿಗೆ. ಅದಕ್ಕೆ ಒಂದು ಅಪರೋಕ್ಷಾನುಭೂತಿ ಅಂತ ಒಂದು ಗ್ರಂಥವನ್ನೇ ಬರುತ್ತೆ, ಭಾರಿ ಸುಂದರವಾದ ಗ್ರಂಥ ಅಪರೋಕ್ಷ. ಪ್ರತ್ಯಕ್ಷ ಅಂದ್ರೆ ಇಂದ್ರಿಯಾದಿಗಳಿಂದ ಗೋಚರವಾಗಿರೋದು. ಕಣ್ಣು ಕಿವಿ ಮೂಗು ನಾಲಿಗೆ ಇತ್ಯಾದಿ ನಮ್ಮ ಸೆನ್ಸ್ ಆರ್ಗನ್ಸ್ ಏನಿದ್ರು ಅವುಗಳು ಓಪನ್ ಇಟ್ಟಾಗ ನಮ್ಗೆ ಏನೇನು ಅನುಭವಗಳು ಒಳಗೆ ಪ್ರವೇಶ ಆಗ್ತವೆ ಅವಷ್ಟು ಪ್ರತ್ಯಕ್ಷ. ನಾವು ಏನೇನು ನಂಬುತ್ತೇವೆ ಅವಷ್ಟು ಪರೋಕ್ಷ. ಅದಕ್ಕೆ ನಾನು ಎಷ್ಟೋ ಸಲ ಹೇಳ್ತೇನೆ, ಭಗವಂತ ನಂಬಿಕೆಗೆ ಒಳಪಡುವಂತ ವಸ್ತು ಅಲ್ಲ. ನಾ ಹೇಳ್ತೇನೆ, ನಂಬ್ರಿ, ನಾನು ಹೇಳ್ತೀನಿ, ಇದರ ಆಧಾರದ ಮೇಲೇನೆ ನಾವು ಇನ್ನೂ ಅನೇಕ ಜಿಜ್ಞಾಸೆಗಳನ್ನು ಮಾಡಬಹುದು. ಅಂತಹ ಉತ್ತಮ ಅಧಿಕಾರಿಯು ಸಿಗದೇ ಇದ್ದಾಗ ಅವರವರ ಅಧಿಕಾರಕ್ಕೆ ತಕ್ಕಂತೆ ಅವರವರ ವಿವೇಕ ಪಕ್ವತೆ ಪ್ರಬುದ್ಧತೆಗೆ ತಕ್ಕಂತೆ ಅವರಿಗೆ ಹೀಗೆ ಶ್ರೀರಾಮಚಂದ್ರ ಹೀಗಿದ್ದಾನೆ ಅಂತ ಭಾವಿಸು, ಕೃಷ್ಣ ಹೀಗಿದ್ದಾನೆ ಅಂತ ಭಾವಿಸು, ಲಕ್ಷ್ಮಿ ಹೀಗಿದ್ದಾಳೆ ಅಂತ ಭಾವಿಸು. ನಾ ಶಬ್ದ ಬಹಳ ಒತ್ತು ಕೊಟ್ಟು ಹೇಳಿರುತ್ತೇನೆ, ನೀವು ನೋಟ್ ಮಾಡ್ಕೊಡ್ರಿ. ಭಾವಿಸು, ಸರಸ್ವತಿ ವೀಣಾ ಹಿಡ್ಕೊಂಡಿದ್ದಾಳೆ, ಭಾವಿಸು. ಶಾಸ್ತ್ರನೇ ಹೇಳ್ತದೆ, ಯಾವ ಶಾಸ್ತ್ರ ಭಗವಂತನಿಗೆ ರೂಪಗಳೇ ಇಲ್ಲ ಅಂತ ಹೇಳಿತ್ತೋ ಅದೇ ಶಾಸ್ತ್ರ ಈ ತರ ಭಾವಿಸು ಅಂತಲೂ ಹೇಳ್ತದೆ. ಭಾವಿಸು ಅಂತಂದ್ರೆ ನೀ ಭಾವಿಸಿದ್ರಲ್ಲಿ ಗಾಢವಾದ ನಂಬಿಕೆ ನಿನಗಿರಬೇಕು. ಭಾವಿಸಿ, ನಂಬಿ, ಭಾವಿಸಿ, ಅದನ್ನ ನೀ ಆರಾಧಿಸಲಿಕ್ಕೆ ಶುರು ಮಾಡಿದೆ ಅಂತಂದ್ರೆ ಅದಕ್ಕೆ ಉಪಾಸನ ಅಂತ ಕರೀತಾರೆ. ಲಕ್ಷ್ಮೀ ಉಪಾಸನ, ಗಣಪತಿ ಉಪಾಸನ, ದೇವಿ ಉಪಾಸನ, ದುರ್ಗಾ ಉಪಾಸನ, ಶಕ್ತಿ ಉಪಾಸನ, ವೀರಭದ್ರ ಉಪಾಸನ, ಕಾಲಭೈರವ ಉಪಾಸನ, ಯುಕ್ತಿ ಹೇಳುತ್ತದ. ಒಂದು ನಂಬಿಕೆಯನ್ನ ಅದಕ್ಕಿಂತ ಇನ್ನೊಂದು ಗಾಢವಾದ ನಂಬಿಕೆಯಿಂದ ಬದಲಿಸಬಹುದು. ಹೀಗಾಗಿ ಇವನು ಒಂದು ವರ್ಷ ಎರಡು ವರ್ಷ ದೇವಿ ನಂಬಿ ನೋಡ್ತಾನೆ, ಯಾಕೋ ಕೆಲಸ ಆಗಲಿಲ್ಲ, ಏನ್ ಮಾಡ್ತಾನೆ ಅಷ್ಟು ಇನ್ನೊಬ್ರು ನೋಡ್ತಾರೆ ಅವೆಲ್ಲ ಆಗೋದಿಲ್ಲ, ನೀನು ಶನಿ ಪೂಜೆ ಮಾಡಿದ್ರು ಸರಿ ಹೋಗ್ತಾನೆ, ನೀವು ಶಿಫ್ಟ್ ಆಗ್ಬಿಡ್ತೀವಿ. ಏನ್ ಶಿಫ್ಟ್ ಆಯ್ತು? ಅವನ ನಂಬಿಕೆಗಳು ಶಿಫ್ಟ್ ಆಗ್ತವೆ. ನಂಬಿಕೆ ಹಣೆ ಮಾಡಿದ ಅಷ್ಟು ಏನು ಮಾಡ್ಲಿಕ್ಕಾಗುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಟ್ಯಾಲೆಂಟೆಡ್ ಆಗಿದ್ದೇ ಇರ್ತಾನೆ. ಅದರೊಳಗೆ ವಿಶೇಷವಾಗಿ ಟ್ಯಾಲೆಂಟ್ ಇರುವಂತ ವ್ಯಕ್ತಿ ತನ್ನ ವಾಕ್ ಚಾತುರ್ಯ ತನ್ನ ಪ್ರಭಾವದಿಂದ ತನ್ನ ನಂಬಿಕೆಗಳನ್ನ ಇವ್ರ ಮೇಲೆ ಹೇರಿ ಮೊದಲನೇ ನಂಬಿಕೆಯನ್ನು ತೆಗಿಲಿಕ್ಕೆ ಸಾಧ್ಯತನೋ ಇಲ್ಲ. ಇದು ನಂಬಿಕೆ. ಸೊ ಉಪಾಸನ ಕೂಡ ಇದೇ ಪ್ರಕಾರವಾಗಿ ಏನಾಗ್ತದೆ, ಡಿಸಪಾಯಿಂಟ್ ಆಗ್ತದೆ. ಉಪಾಸನೆ ಮಾಡುವಂಗ ಅಪರೋಕ್ಷ ಜ್ಞಾನ ಆಗುದಿಲ್ಲ ಅಂತ. ಉಪಾಸನ ಸಾಧ್ಯನೇ ಇಲ್ಲ ಉಪಾಸಕನಿಗೆ, ಅಪರೋಕ್ಷ ಜ್ಞಾನ ಸಾಧ್ಯವೇ ಇಲ್ಲ. ಯಾಕೆ? ಯಾವ ವಿಷಯದಲ್ಲಿ ಅವನಿಗೆ ಅಪರೋಕ್ಷ ಜ್ಞಾನ ಆಗಿದೋ ಅದು ಅಪರೋಕ್ಷವಾಗಿದ್ದರಿಂದಾಗಿ ಅದು ಉಪಾಸನೆಗೆ ಲಭ್ಯ ಇಲ್ಲ. ಉಪಾಸನೆಗೆ ಯಾವುದು ಲಭ್ಯ ಇದೆ? ಯಾವುದು ಶಾಸ್ತ್ರ ರೀತಿಯ ಭಾವಸರಿಕೆ ಅವಕಾಶ ಮಾಡಿಕೊಡುತ್ತದೋ ಅದು ಉಪಾಸನೆ ತಪ್ಪೆ. ಅಸ್ಮಿನ್ ಬಿಂಬೆ ಗಣಪತಿ ಆವಾಹಯಾಮಿ, ಕಸ್ಮಿನ್ ಬಿಂಬೆ, ಒಂದು ಅರಿಶಿನ ಮುದ್ದೆ, ಜಸ್ಟ್ ಸಿಂಪಲ್ ಒಂದು ಅರಿಶಿನ ಮುದ್ದೆ ಇರ್ತೇವೆ. ಗಣಪತಿ ಆವಾಹಯಾಮಿ, ನೀ ಹಂಗ ಅಂದ್ಯೋ ಅದ ಮುದ್ದೆ ಅಲ್ಲ. ಏನದು ಗಣಪತಿ ಒಗ್ಗರಣೆ ಹಾಕ್ಬೇಡ, ಒಗ್ಗರಣೆ ಎಲ್ಲ ಗಣಪತಿ ಆಗ್ಬೋದು. ಇದು ನಿಮ್ ನಿಮ್ಮ ಜೀವನದೊಳಗೆ ತೋರಿಸ್ತೇನೆ. ಇಂಥವ್ ಎಷ್ಟು ಮಾಡ್ತೀರಿ ನೀವು? ಅಲ್ಲೊಂದು ಕೆಂಪು ಬಿಳಿದು ಒಂದು ಹಸಿರದು ಧ್ವಜ ಇರ್ತದೆ, ಅದನ್ನ ಮೂರು ಬಟ್ಟೆ ಕೊಂಡ್ಕೊಂಡು ಬಂದು ತುಂಡು ಮಾಡಿ ಜೋಡಿಸಿ ಅದಕ್ಕೆ ನೀವು ರಾಷ್ಟ್ರ ಧ್ವಜ ಅಂತ ಕರಿತೀರಿ. ಅದನ್ನ ಮಡಚಿಟ್ಟಿರ್ತೀರಿ, ಆಗಸ್ಟ್ 15ಕ್ಕೆ ಪಟ ಪಟ ಪಟ ಪಟ ಮೇಲೆ ಇರಿಸ್ತೀರಿ. ಜನ ಗಂಡ ಮನ ಅದಿನ ಯಾರಿಗೆ ನಮಸ್ಕಾರ ಮಾಡಿದ್ರಿ ಹೇಳ್ರಿ? ಯಾರಿಗೆ ನಮಸ್ಕಾರ ಮಾಡಿದ್ರಿ? ಬಟ್ಟೆ ತುಂಡು. ಆದ್ರೆ ಆ ಬಟ್ಟೆ ತುಂಡು ಕೆಳಗಿದ್ದಾಗ ಮಡಚಿಟ್ಟಾಗ ಅದು ಬಟ್ಟೆ ತುಂಡಾಗಿರ್ಬೋದು, ಧ್ವಜ ಆಗಿರ್ಬೋದು. ಆದ್ರೆ ಒಂದು ಸಲ ಅದನ್ನು ಯಾವಾಗ ನಾವು ಧ್ವಜಾರೋಹಣ ಮಾಡಿದೀವಿ ಅದು ನನ್ನ ಸ್ವತಂತ್ರ ಭಾರತ ಮಾತೆ. ಎಲ್ಲಾ ಭಾವಗಳನ್ನ ಅವರು ತಂದು ಅದನ್ನು ಕಾರೊಳಗೆ ಹಾಕಿದ್ರೆ ಅಷ್ಟೇ ಹಾಕಿ ದಮ ದಮ ಬಡಿತೀರಿ. ನನಗೆ ಕೊಟ್ಟಿದ್ರು ಬಟ್ಟೆ ಕಾಲು ಹೊಲಸಾಕಿತ್ತು. ನಾನು ಮುಂಚೆ ಕೃಷ್ಣ ಜಗಳ ಕೆಲಸ ಮಾಡ್ಬೇಕು, ಒಂದ ಮಾಡಿದ್ದು ಎರಡು ಮಾಡಿದ್ದು. ಮನುಷ್ಯಾಗಿ ಹುಟ್ಟಿದಾರೆ ನಾನು ನಿಜವಾಗಿ ಎರಡು ಕಾಲಿನ ಕುರಿ ಅಂತ ಕಾಣಿಸ್ಬೋದು. ಅದು ರಾಷ್ಟ್ರ ಧ್ವಜ ತಗೊಂಡು ಪಾನಿಪುರಿ ತಿಂದು ಬಾಯಿ ಇವೆಲ್ಲ ವಿಶಿಷ್ಟವಾದ್ದು. ಹೋಗಿರ್ಬಿಡಿ. ಸೊ ಯಾವಾಗ ನಾವು ಈ ಪ್ರಕಾರವಾಗಿ ಆ ಧ್ವಜವನ್ನ ಏರಿಸ್ತೀವಿ ಅದು ಬಟ್ಟೆ ಅಲ್ಲ, ಅದು ಸ್ವತಂತ್ರ ಭಾರತ ಮಾತ. ಆ ಭಾರತ ಮಾತೆಗೆ ನಮ್ಮ ಗೌರವ ನಮ್ಮ ಮರ್ಯಾದೆ ಎಲ್ಲವನ್ನೂ ಕೊಡ್ತೇವೆ. ಅದನ್ನು ಮತ್ತೆ ಅಷ್ಟೇ ಗೌರವಪೂರ್ವವಾಗಿ ಕೆಳಗೆ ತಂದು ಅದನ್ನ ಅವರೋಹಣ ಮಾಡಿ ಮಡಚಿ ಮತ್ತೆ ಸೇಫ್ ಆಗಿ ಒಂದು ಕಡೆ ಇರ್ತೇವೆ. ಹೋಗ್ಲಿ ಬಿಡಿ. ನೀವು ಒಂದು ಬರ್ತ್ಡೇಗೆ ಏನ್ ಮಾಡ್ತೀರಿ, ಹ್ಯಾಪಿ ಬರ್ತ್ಡೇ ಅಂತ ಒಂದು ಸುಂದರವಾದ ಗುಲಾಬಿ ಹೂವನ್ನು ಒಯ್ದು ನಿಮ್ಮ ಫ್ರೆಂಡಿಗೆ ಕೊಡ್ತೀರಿ, ಹ್ಯಾಪಿ ಬರ್ತ್ಡೇ. ಮೆನಿ ಮೆನಿ ರಿಟರ್ನ್ಸ್ ಆಫ್ ದಿ ಡೇ, ಐ ಲವ್ ಯು. ಅವ ಹಿಂಗ್ ಕೆಳಗೆ ಹಾಕಿ ತುಳಿತ. ಅವನಿಗೇನು ತುಳಿದ? ಆಫ್ಟರ್ ಆಲ್ ಒಂದು ಹೂವನ್ನು ತುಳಿದಷ್ಟೇ. ಅಯ್ಯೋ ಅದು ಹೂ ಅಲ್ಲ, ಮತ್ತಿನ್ನೇನು? ಒಂದು ರೂಪಾಯಿ ಕೊಟ್ಟರು ಒಂದು ಗುಲಾಬಿ ಹೂ ಸಿಕ್ತು. ಹೂ ಅಲ್ಲ ಮತ್ತಿನ್ನೇನದು? ಇವು ಬಹಳ ಪ್ರೀತಿಯನ್ನು ಕೊಟ್ಟಿದ್ದೆ. ಅವ ತುಳಿದದ್ದು ಹೂವಲ್ಲ, ಪ್ರೀತಿಯನ್ನೇ, ನಿನ್ನ ಶುದ್ಧವಾದ ಪ್ರೀತಿಯನ್ನೇ ಇನ್ಸಲ್ಟ್ ಮಾಡ. ದೇವರ ಹಾರ್ಟ್ ನಂಬಿಕೆ. ಇದೇ ಪ್ರಕಾರ ಉಪಾಸನ. ಈಗೇನು ಉದಾಹರಣೆ ಕೂಡ ಇದೇ ಪ್ರಕಾರ ಉಪಾಸನ. ಈ ಉಪಾಸನೆಯನ್ನ ಈಶ್ವರ ಭಾವದಿಂದ ಮಾಡಿದ್ದಾದ್ರೆ, ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದಾದ್ರೆ, ಚಿತ್ತ ಶುದ್ಧಿ ಆಗುವ ಮೂಲಕವಾಗಿ ಈಶ್ವರ ಅನುಗ್ರಹದಿಂದ ಸದ್ಗುರು ಪ್ರಾಪ್ತವಾಗಿ ಶಾಸ್ತ್ರ ಪ್ರಮಾಣವು ಪ್ರಾಪ್ತವಾಗಿ ಮಹಾವಾಕ್ಯ ಉಪದೇಶನಿಗಾಗಿ ಆತ್ಮಜ್ಞಾನವನ್ನು ಹೊಂದಿ ಮೋಕ್ಷವನ್ನು ಹೊಂದುತ್ತೀವಿ. ಪ್ಯೂರ್ ಕನೆಕ್ಷನ್, ವೆರಿ ಬ್ಯೂಟಿಫುಲ್ ಕನೆಕ್ಟ್. ಸುಮ್ಮನೆ ತಲೆಗೊಂದು ಮಾತಾಡದೆ, ನಾಲ್ಗಿಗೊಂದು ಮಾತಾಡದೆ, ಬುದ್ಧಿಗೊಂದು ಮಾತಾಡದೆ, ಏ ಗುಡಿಗೋದ್ರೆ ಏನು ಸಿಗ್ತದ, ಆ ಹಬ್ಬ ಮಾಡಿದ್ರೆ ಏನು ಸಿಗ್ತದ, ಎಲ್ಲ ಉಪಾಸನ ಆಧಾರಿತ. ತಪ್ಪೇನಿದೆ ಅದರೊಳಗೆ? ಉಪಾಸನ ಆಧಾರಿತ ಒಂದು ಧರ್ಮವೇ ಇದೆ ಜೈನ ಧರ್ಮ, ಪೂರ್ಣ ಉಪಾಸನ ಆಧಾರಿತ. ತಪ್ಪೇನಿದೆ ರೀ? ಅವರವರ ಕ್ವಾಲಿಫಿಕೇಶನ್ ತಕ್ಕ, ಅವರವರ ಪ್ರಬುದ್ಧತೆ, ಅವರವರ ಮೆಚುರಿಟಿ ತಕ್ಕಂತೆ ನಾವು ಅವ್ರ ಮೇಲೆ ಎತ್ತಬೇಕಾಗ್ತದೆ. ಆ ಮೇಲೆ ಎತ್ತಲಿಕ್ಕೆ ವೇದಗಳು ಎಷ್ಟು ಪ್ರಕಾರದ ಗಾಯತ್ರಿ ಉಪಾಸನೆ ಮಾಡುವಂತ ಹೇಳ್ತವೆ. ಆ ಮೃತ್ಯುಂಜಯ ಉಪಾಸನೆ ಮಾಡುವಂತ ಹೇಳ್ತವೆ. ತ್ರಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರುಕಮಿವ ಬಂಧನಾ ಮೃತ್ಯು ಮುಕ್ಷೀಯಮೃತ ತತ್ಸ ಪಿತುರ್ವರೆಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ಪ್ರಕಾರವಾಗಿ ನಮಗೇನು ಮಾರ್ಗದರ್ಶನ ಮಾಡಿವೆ, ಯಾರನ್ನು ತುಚ್ಛ, ಯಾರನ್ನು ಸೈಡ್ ಮಾಡಬೇಕು, ಯಾರನ್ನು ಕೆಳಗೆ ನೋಡಬೇಕು ಅಂತ ಮಾಡಿದ್ದಲ್ಲ. ಇವಷ್ಟು ಏನು ಎಲ್ಲರನ್ನು ಮೇಲೆ ಎತ್ತಬೇಕು. ಆದ್ರೆ ಅವ್ರು ಬರೋದಿಲ್ಲ. ಯಾಕೆ ಬರೋದಿಲ್ಲ? ಅವ್ರ ಕ್ವಾಲಿಫಿಕೇಶನ್ ಅಷ್ಟು ಸ್ವಲ್ಪ ರುಚಿ ಹಚ್ಚು ಅವರಿಗೆ. ಈ ಪ್ರಕಾರ ರುಚಿ ಹೆಚ್ಚು, ಈ ಪ್ರಕಾರ ರುಚಿ ಹೆಚ್ಚು, ರುಚಿಸಿ ರುಚಿಸಿ ರುಚಿಸಿ ಅವ್ರು ಬರ್ಲಿಕ್ಕೆ ಶುರು ಮಾಡ್ತಾರೆ. ದೊಡ್ಡ ಕಥೆ ಇದೆ. ನಮ್ಮ ಜೀವನ ಏನು ಸಾಮಾನ್ಯ ಜೀವನ ಅಲ್ಲ. ಅಕಸ್ಮಾತ್ ನೀವಿಲ್ಲಿ ಬಂದು ಕೂತ್ಕೊಂಡಿಲ್ಲ. ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಅನೇಕ ಅನೇಕ ಪುಣ್ಯ ಕರ್ಮಗಳ ಫಲವಾಗಿ ಭಾಗ್ಯವಂತರಾಗಿದ್ದ ನಾವು ಇವತ್ತು ಕೈಯಲ್ಲಿ ಭಗವದ್ಗೀತೆಯನ್ನು, ಶಾಸ್ತ್ರವನ್ನು, ಪಂಚದರ್ಶನ ಹಿಡ್ಕೊಂಡು ಇಂಥ ಪವಿತ್ರವಾದ ಸುಂದರವಾದ ಗುರುಕುಲದಲ್ಲಿ ಗುರುಗಳ ಅನುಗ್ರಹದಲ್ಲಿ ಪಾತ್ರರಾಗಿ ನಾವು ಕೂತ್ಕೊಂಡಿದ್ದೇವೆ. ಇದು ಒಂದು ದಿವಸದ ಫಲ ಅಲ್ಲ, ಒಂದು ಕ್ಯಾಂಪಿನ ಫಲ ಅಲ್ಲ, ಒಂದು ಮಂಜುನಾಥನ ಪ್ರಯತ್ನದ ಫಲ ಅಲ್ಲ. ನಮ್ಮೆಲ್ಲರ ಪೂರ್ವ ಜನ್ಮಗಳ ಸತತವಾದ ಅನೇಕ ಅನೇಕ ದೀರ್ಘವಾದ ಪ್ರಯಾಣದ ನಂತರದ ಫಲ ಇದೆ. ಪ್ಲೀಸ್ ನೋಟ್ ದಿಸ್. We are all qualified for moksha. All of us were qualified. Hanta hanta vagi irona. Dhyananu irli. Sandhu kelsa madonante. Ellanu mix maadidre jaldi dhyana aagutadu. Adhe puliyogra antu koni. Adu inno yoga synthesis. Gottadanna yoga synthesis andre. ಲಿಟಲ್ ಕರ್ಮ, ಲಿಟಲ್ ಕರ್ಮ ಯೋಗ, ಲಿಟಲ್ ಇವೋಷನ್, ಲಿಟಲ್ ಶಿವಾನಂದ ಎಲ್ಲ ಲಿಟಲ್ ಲಿಟಲ್ ಲಿಟಲ್ ಲಿಟಲ್. ಹಂಗಾದ್ರೆ ಅಪರೋಕ್ಷ ಜ್ಞಾನ ಒಂದು ವಾಕ್ಯದಲ್ಲಿ ಹೇಳೋದು ಅಂತಂದ್ರೆ ಇದು ಪ್ರತ್ಯಕ್ಷ ಅಲ್ಲದ್ದು, ಪರೋಕ್ಷ ಅಲ್ಲದ್ದು ಅಂತ. ಕರೆಕ್ಟ್. ಪ್ರತ್ಯಕ್ಷವೂ ಅಲ್ಲ, ಪರೋಕ್ಷವೂ ಅಲ್ಲ. ಸ್ವಲ್ಪ ತಿಳುವಳಿಕೆ ಬೇಕು ಅಂದ್ರೆ ನಿತ್ಯ ಪರೋಕ್ಷವೂ ಅಲ್ಲ. ಕೋರ್ಟ್ನಲ್ಲಿ ಕೇಸ್ ಆಗ್ತಿರಲ್ಲ, ವರ್ಡಿಕ್ಷನ್ ಬರ್ಲಿಕ್ಕೆ ಎರಡು ದಿವಸ ಬೇಕು, ವರ್ಷಗಟ್ಲೆ. ಹಾಗಾದ್ರೆ ಫಲ ಪೆಂಡಿಂಗ್ ಇದೆ ಅಂತ ಆಯ್ತದ? ಅದಕ್ಕೆ ಪರೋಕ್ಷ. ಒಂದು 50, 60, 70 ವರ್ಷ ಆದ್ಮೇಲೆ ವರ್ಡಿಕ್ಷನ್ ಆಗ್ತದೆ, ಯಾರು ಜೀವಂತ ಇರೋದು ಹೇಳಿ. ಯಾರ ಹೆಸರಿನಲ್ಲಿ ಆಗ್ತದೆ ವರ್ಡಿಕ್ಷನ್? ಯಾರು ಫೈಲ್ ಮಾಡಿರ್ತಾನೆ ಅವ ಸತ್ತೋಗಿದ್ರು ಚಿಂತೆ ಇಲ್ಲ, ಅವ್ರ ಮೊಮ್ಮಕ್ಕಳು ಮೊಮ್ಮಕ್ಕಳು ಸತ್ತೋಗಿದ್ರು ಚಿಂತೆ ಇಲ್ಲ, ಆದ್ರೆ ಅವನ ಹೆಸರಿನಲ್ಲೇ ಏನಾಗ್ತದೆ ಡಿಕ್ಲೇರ್ ಆಗ್ತದೆ. ಕುಂದಗೋಳದಲ್ಲಿ ಒಂದು ಕೇಸ್ ಆಯ್ತು, ರಾಜ ಸ್ವಾಮಿ ಕೇಳಿ ಹೇಳ್ತಾರೆ ದೊಡ್ಡ ಕತೆ. ಅದು ಒಂದು 70 ಕಿಲೋ ಗೋಲ್ಡ್ ಬ್ರಿಟಿಷ್ ಸರ್ಕಾರ ಸೀಸ್ ಮಾಡ್ಬಿಡುತ್ತೆ. ದೊಡ್ಡ ಮನೆತನ, ದೇಸಾಯ ಮನೆತನ ಕುಂದಗೋಳ ದೇಸ ಇಷ್ಟನ ದೇಶ ದೇಸಾಯ ಮನೆತನ ಅಂತೇಳಿ ಎಲ್ಲರೂ ಸತ್ತೋದ್ರು. ಬ್ರಿಟಿಷ್ ಸರ್ಕಾರ ಹೋಗಿ ಭಾರತ ಸರ್ಕಾರ ಬಂದು ಕೋರ್ಟ್ ಹಂಗೆ ನಡೀತದೆ ಮುಂದೆ. ಕ್ಯಾನ್ ಯು ಬಿಲೀವ್ ದಿಸ್? ಕೊನೆಗೆ ಯಾವತ್ತದು ವರ್ಡಿಕ್ಷನ್ ಬಂತು? ಯಾರೂ ಇಲ್ಲ. ಯಾರ್ಯಾರು ಎಲ್ಲಿದ್ದಾರೆ, ಯಾವ ದೇಶ ಇದ್ದಾರೆ ಗೊತ್ತಿಲ್ಲ. ಯಾವ ಫಲ ಇದು? ಅಲ್ಲಿವರೆಗೂ ಇದ್ದಂತಹ ಪರೋಕ್ಷ ಫಲ ಆ ಕ್ಷಣವೇ ಅದು ಪ್ರತ್ಯಕ್ಷ ಫಲವಾಗಿದ್ದರೂ ಎಂಜಾಯ್ ಮಾಡೋರು ಯಾರೂ ಇಲ್ಲ. ಆದ್ದರಿಂದ ಪರ್ಫೆಕ್ಟ್ ಅಂತಾರೆ. ಕೋರ್ಟ್ ರೂಲ್ ಡಿಕ್ಲೇರ್ ಆದ್ಮೇಲೆ ಅದು ಮತ್ತೆ ಸಾರಿಗೆ ಹೋಯ್ತು, ಸರ್ಕಾರಕ್ಕೆ ಹೋಗ್ತಾರೆ, ಗೌರ್ಮೆಂಟ್ಗೆ. ಉಪಾಸನ ನೀವು ಸ್ವಲ್ಪ ಆದರೂ ಕೂಡ ಈಶ್ವರ ಭಾವ ತಂದ್ಕೊಳ್ಳದೆ ಹೋದರೆ ಅದು ಕಾಮ್ಯ ಕರ್ಮ ಆಗ್ಬಿಡ್ತದೆ. ಕಾಮ್ಯ ಕರ್ಮ ಆಗ್ಬಿಡ್ತು ಅಂದರೆ ರಾಗದ್ವೇಷಗಳಿಂದ ಬಂಧಿತರಾಗ್ಬಿಡ್ತೀವಿ. ರಾಗದ್ವೇಷದಿಂದ ಬಂಧಿತರಾದ ತಕ್ಷಣವೇ ನಮ್ಮ ಹೃದಯದಲ್ಲಿ ಅಹಂಕಾರ, ಮಮಕಾರ ಇತ್ಯಾದಿಗಳ ಡೊಂಬರಾಟ ಸ್ಟಾರ್ಟ್ ಆಗ್ತದೆ. ಈ ಡೊಂಬರಾಟದೊಳಗೆ ಇವ ಸಂಸಾರಿ ಮುಳುಗಿ ಮುಳುಗಿ ಎದ್ದು ತನ್ನ ಸಾಧನ ಎಲ್ಲ ಕಳ್ಕೊಂಡ. ಅದಕ್ಕೆ ಐದೇ ನಿಮಿಷ ಪೂಜೆ ಮಾಡಿ, ಹತ್ತೇ ನಿಮಿಷ ಪೂಜೆ ಮಾಡಿ, ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ, ಒಂದು ದೀಪ ಹಚ್ಚಿ ಒಂದು ಹೂವನ್ನು ಏರಿಸಿ ನಮಸ್ಕಾರ ಅಂತ ಒಂದು ಸಾಷ್ಟಾಂಗ ನಮಸ್ಕಾರ ಇಷ್ಟೇ ಮಾಡ್ರಿ. ಆದರೆ ತಿಳ್ಕೊಂಡು ಮಾಡ್ರಿ. ನಾಳೆ ನಿಮ್ಮ ಮಕ್ಕಳಿಗೆ ಉತ್ತರ ಕೊಡ್ಬೇಕು. ನೀವು ಏನು ಉತ್ತರ ಕೊಡ್ತೀರಿ? ಏಯ್, ಹಂಗೆಲ್ಲ ಕೇಳಬಾರ್ದು, ಸುರ್ಗುತ್ತ ದೇವ್ರ ಸಿಟ್ಟಿಗಾದ ಗೊತ್ತಾಗೋದಿಲ್ಲ. ದೊಡ್ಡವ್ರಿಗೆ ಹಂಗೆಲ್ಲ ಕೇಳಬಾರ್ದು ಅಂತೀರಿ? ಓ ಪಾಪ, ದೊಡ್ಡವ್ರು ಯಾರು, ಸಣ್ಣವ್ರು ಯಾರು, ಏನು ಗೊತ್ತಾಗೋದು? ದಿಸ್ ಇಸ್ ವಿ ಆರ್ ಮಿಸ್ಲೆಡ್, ವಿ ಹ್ಯಾವ್ ಮಿಸ್ಲೆಡ್. ಆತ್ಮೀಯರೇ, ಓಕೆ, ಬೋಧಾತ್ಪುರ ಮನೋದೋಷಂ ಮಾತ್ರ ಕೃಷ್ಣಾಸ್ಯಥಾಧುನಾ ಅಶೇಷ ಲೋಕ ನಿಂದಾಚೇತ್ ಅಭೋದೇ ಬೋಧ ವೈಭವಂ. ಬೋಧಾತ್ಪುರ, ಜ್ಞಾನ ಆಗುವ ಪೂರ್ವದಲ್ಲಿ, ಜ್ಞಾನ ಆಗುವ ಪೂರ್ವದಲ್ಲಿ ನಿನಗೆ ಅನೇಕಾನೇಕ ದೋಷಗಳು ಇದ್ದವು. ಆವಾಗ ನಾವು ಎಕ್ಸ್ಕ್ಯೂಸ್ ಮಾಡ್ತಿದ್ವಿ, ಯಾಕೆಂದ್ರೆ ಎಲ್ಲರಲ್ಲಿ ಸಹಜವಾಗಿ ದೋಷಗಳು ಇರ್ತವೆ. ಬೋಧಾತ್ಪುರ ಮನೋದೋಷ ಮಾತ್ರ ಕೃಷ್ಣಾಸಿ ಅಥ ಅಧುನಾ ಈಗ, ಅಥ ಅಂದ್ರೆ ಈಗ, ಅಧುನಾ ಈ ಕ್ಷಣ, ಆನಂತರ ಈ ಕ್ಷಣ, ಆವಾಗ ಹಂಗಾಯ್ತು, ಹೋಗಲಿ ಬಿಡು, ಇವಾಗ ಅಶೇಷ ಲುಂಗ, ಇವಾಗ ಮತ್ತೆ ನೀ ಅದೇ ಕುಚೇಷ್ಟಿಯಲ್ಲಿ ಅದೇ ಅತ್ಯಾಚಾರ ಅವ್ಯವಹಾರದಲ್ಲಿ ತೊಡಗಿದ್ದಾದರೆ ಅಶೇಷ ಲೋಕ ನಿಂದಾಚ ಇತಿ ಅಹೋ ಆಹಾಹಾ, ಏನು ನಿನ್ನ ಜ್ಞಾನದ ವೈಭವಪ್ಪ? ಅರ್ಥಾಗಲಿಲ್ಲ, ವ್ಯಂಗ್ಯ ಮಾಡಿ ಮಾತಾಡು. ಯಾರ ಬಗ್ಗೆ? ಯು ಸೋ ಕಾಲ್ಡ್ ಪರೋಕ್ಷ ಜ್ಞಾನಿ. ವಿಚಾರ ಮಾಡಿ, ಇಷ್ಟೊಂದು ಜನ ಇದ್ದಾರಲ್ಲ, ಇಷ್ಟೊಂದು ಆಡಂಬರದ ಪೂಜೆಗಳೆಲ್ಲ ಪೂರಿಸ್ತಾರಲ್ಲ, ಅದು ಬಾಯಿ ತಕೊಂಡು ನಿಂದಿರ್ತೇವೆ. ನಿಮಗೆ ಆಡಂಬರ, ಅಲಂಕಾರ, ವೈಭವ, ಓ ಹಾ, ಅವರಲ್ಲಿ ಸಹಜವಾದ ಭಕ್ತಿ ಏನಾಗಿದೆ ಅಂತ ತಿಳ್ಕೊಂಡಿರಿ. ಆ ಕಣ್ಣಿನ ಕಣ್ಣು ಆನಂದಿಸಿದ ಆಡಂಬರಕ್ಕೆ ನಾವು ಮನಸ್ಸು ಓದ್ತಿರ್ತೇವೆ ವಿನಃ ಅವರ ಭಕ್ತಿಗೆ ನಾವು ಮನಸ್ಸು ಓದ್ತಿರೋದಿಲ್ಲ. ನಿನಗೆ ಭಕ್ತಿಯನ್ನು ಆನಂದಿಸಬೇಕಾಗಿದೆಯಾ? ಕಣ್ಣು ಮುಚ್ಚು, ಒಂದು ಕಡೆ ಕುಳಿತುಕೋ, ಕೇಳಿ ಬರುವುದರಲ್ಲಿ ನೀನು ರಾಗ ತಾಳ ಏನು ಲೆಕ್ಕ ಹಾಕಲಿಕ್ಕೆ ಹೋಗ್ಬೇಡ. ನಿನ್ನ ಹೃದಯವನ್ನ ಅದು ಇನ್ಸ್ಪೈರ್ ಮಾಡ್ತದ ನೋಡು. ಅದು ನಾಮಸ್ಮರಣೆ ಇರಲಿ, ಅದು ಭಕ್ತಿಗೀತೆ ಇರಲಿ, ನಿನ್ನ ಹೃದಯವನ್ನ ಅದು ಸ್ಪಂದಿಸ್ತದ. ಸ್ಪಂದಿಸ್ತದೆ ಅಂತಂದ್ರೆ ನೀನು ಭಕ್ತಿಯನ್ನ ಗೌರವಿಸ್ತಾ ಇದ್ದೀಯ. ನೀನು ಯಾವಾಗ ಕಣ್ಣು ತೆಗೆದು ಎಲ್ಲ ನೋಡ್ತಾ ಇರ್ತೀಯ, ಏನನ್ನು ಸ್ಪಂದಿಸ್ತಾ ಇರ್ತೀಯ? ಆಡಂಬರ. ಆ ಆಡಂಬರದಾಗ ಏನೇನು ಬರ್ತದೆ? ಅವ್ರು ಮಾಡ್ಯಾರ ಅಂತ ಇವ್ರು ನಮಸ್ಕಾರ, ಇವ್ರು ಮಾಡ್ಯಾರ ಅಂತ ಅವ್ರು ನಮಸ್ಕಾರ. ಅಯ್ಯೋ, ಅನುಭವಿಸಿದ ಅನುಭವ ಸಾಕಾಗಿದೆ, ಪಾಕ್ ಪೂಜೆ ಅಂತ ಕರೀತಾರೆ. ಈ ಪಾಕ್ ಪೂಜೆ ಮಾಡೋರು ಪಾದಕ ಪೂಜೆ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಅನುಭವಗಳು ಕಹಿ ಅನುಭವ, ಖುಷಿಯಿಂದ ಹೋಗ್ತೀವಿ. ಸಾಗರದಲ್ಲಿ ಕರೆದಿದ್ರು ಫಸ್ಟ್ ಫ್ಲೋರ್ನ, ನನಗೆ ಗೊತ್ತಿತ್ತು ಇವ್ರೆಲ್ಲ ಹಣೆ ಬರೆಯಲ್ಲಂತೇಳಿ. ಅವ್ರು ಅರ್ಶನ ಕುಮ ಏರಿಸಿ ಎಲ್ಲ ಮಾಡಿ ಪಾದ ತೊಳೆದು ಪಾದ ಪೂಜೆ ತಕ್ಷಣ ಮಾಡಿಬಿಟ್ಟೆ. ಅರ್ಶನ ಕುಂಕುಮ ಆ ತಟ್ಟೆ ತೆಗೆದು ನಾನು ಹಿಂದ್ಗಡೆ ಇಟ್ಟು ಅವ್ರು ಬಂದು ಎಲ್ಲೂ ಕಾಣಲಿಲ್ಲ, ಈ ಕಡೆ ಬಂದು ಹಾ ಇಲ್ಲದ ನೋಡು ತಗೊಂಡಿದ್ದ. ಆಮೇಲೆ ನಮ್ದು ಆ್ಯಸ್ ಯೂಶ್ವಲ್ ಪೂಜೆ ಆಯಿತು. ನಾವು ಸ್ವಲ್ಪ ಬಗ್ಗಿ ಬಿಟ್ಟು ತಗೊಂಡು ಕುಂಕುಮ ಹಚ್ಕೊಂಡೆ. ಓ ಕುಂಕುಮ ಹಚ್ಕೊಳ್ಬೇಕು ಅಂತ ಕಾಣಿಸ್ತು. ಆಮೇಲೆ ಆಕೆ ಮುಂದಿನ ಹೆಣ್ಮಗಳು ಬಂದು ಅಕ್ಕಿನೂ ಸಂತ್ರಿ ಮುಂಚಿನವ್ರು ಯಾರು ಹಚ್ಕೊಂಡಿದ್ದಿಲ್ಲ. ನಾ ಹಚ್ಕೊಂಡ್ಮೇಲೆ ಅವ್ರು ಹಿಂಗು ಮಾಡ್ಬೇಕಲ್ಲ. ಎಷ್ಟು ಒಳ್ಳೆ ಸ್ವಾಮೀಜಿ ಬಾಯಿಂದ ಏನು ಹೇಳಿದ್ರು ಎಲ್ಲ ಮಾಡಿ ತೋರಿಸ. ಅದು ಬೇರೆ ಕ್ರೆಡಿಟ್. ಆಮೇಲೆ ಹಚ್ಕೊಂಡು ಹಚ್ಕೊಂಡು ಹಚ್ಕೊಂಡು ಅದು ಕುಂಕುಮ ಮುಗಿದೋಗ್ಬಿಡ್ತು. ನೂರಾರು ಜನ ಇದ್ರು. ಅದೇನು ಮುಗಿದೋಗ್ತದೆ ಅಲ್ಲಿ ಕೆಂಪು ಕಾಣಲಿಕ್ಕೆ ಚೂಟ್ರಿ. ಇದು ನಿಮ್ಮ ಭಕ್ತಿ ಅಯ್ಯೋ ಹೇಳಲಿಕ್ಕೆ ಸಾವಿರವೇ ಗ್ರಂಥ ಮುಗಿಸ್ಬೇಕೆಂದ್ರೆ. ಏನಪ್ಪ ನಿನ್ನ ಬೋಧ ವೈಭವ, ಅಜ್ಞಾನ ಸಮಯದಲ್ಲಿದ್ದಾಗ ಹೋಗ್ಲಿ ಬಿಡೋದು ಸುಮ್ಮನಿದ್ವಿ, ಈಗ ನೀನು ಪರೋಕ್ಷ ಜ್ಞಾನವನ್ನು ಹೊಂದಿದ್ದೀಯಾ, ಆದ್ರಿಂದ ಜ್ಞಾನ ಆಗಿದೆ ಅಂತ ನೀವು ತೋರಿಸ್ತಾ ಇದ್ದೀಯಾ, ಜ್ಞಾನದಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದೆ, ಜ್ಞಾನವಂತನಾಗಿದ್ದೀನಿ ಅನ್ನುವಂಥದ್ದನ್ನು ನೀವು ತೋರ್ಪಡಿಸ್ತಾ ಇದ್ದೀಯಾ. ಹಾಗಾದ್ರೆ ಜ್ಞಾನವಂತನಾಗಿದ್ದರೂ ಕೂಡ ನೀ ಹೀಗೆ ನಡ್ಕೋತಿ ಅಂದ್ರೆ ನಿನಗೂ ನಾಯಿಗೂ ಏನು ವ್ಯತ್ಯಾಸ? ಅದಕ್ಕೆ ವ್ಯಂಗ್ಯವಾಗಿ ಹೇಳ್ತಾರೆ, ಆಹಾಹಾ ಏನು ನಿನ್ನ ಜ್ಞಾನದ ವೈಭವಪ್ಪ ಅಂದ್ರೇನು? ಅಶುಚಿಯನ್ನು ತಿನ್ನುವಂತಹ ನಾಯಿ ನಿನಗಿಂತ ಬೆಟ್ಟದು ಅಂತ. ಜ್ಞಾನವೇಷಧಾರಿಯಾಗಿ ಈ ಪ್ರಕಾರ ನಡ್ಕೋತಿ. ಅದು ಇನ್ನೂ ಇನ್ನೂ ಅದ್ವಾನವಾಗಿ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ, ವಿಡ್ಬರಾಹಾದಿ ತುಲ್ಯತ್ವ ಮಾಕಾಂಕ್ಷಿ ತತ್ವ ವಿದ್ಭವಾಧಿ ದೋಷ ಸಂತ್ಯಾಗಾತ್ ಲೋಕೈ ಪೂಜ್ಯಸ್ಯ ದೇವವತ್. ವಿಡ್ವರಾಹಾದಿ ತುಲ್ಯತ್ವ ಮಾಕಾಂಕ್ಷಿ ತತ್ವ ವಿದ್ವಿದ್ಭವಾ ಸರ್ವಧಿ ದೋಷ ಸಂತ್ಯಾಗಾತ್ ಲೋಕೈ ಪೂಜ್ಯಸ್ವ ದೇವವತ್. ಏ ಜ್ಞಾನವಂತನಾದ ಭವಾನ್ ಸಂಬೋಧನ, ಜ್ಞಾನವಂತನಾದ ಈ ಜ್ಞಾನಿಯೇ ಬ್ರಹ್ಮಜ್ಞಾನಿಯಾದ ನೀನು ಇಷ್ಟು ಮಾತ್ರ ನೀನು ನಡ್ಕೋ. ಏನು ಅಂದ್ರೆ ವಿಡ್ಬರಾಹಾರಿ ತುಲ್ಯತ್ವ ಮಾಕಾಂಕ್ಷಿ. ವಿಟ್ ಅಂದ್ರೆ ವಿಟ್, ಅದು ವ ಇರೋದ್ರಿಂದ ವಿಡ್ ಆಗಿದೆ. ಮತ್ತೆ ಅದನ್ನ ಕಾಟ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಅದು ಇರೋದ ಹಂಗೆ. ವಿಟ್ ಅಂದ್ರೇನು? ಮದ, ಹೊಲಸು, ಕೆಸರು. ಅದನ್ನ ಅದು ಯಾವಾಗಲೂ ಅಲ್ಲಿ ಆನಂದಿಸ್ತಿರ್ತು. ಯಾವುದು ವರ ಅಂದಿ ರಾಹ ಎಷ್ಟು ಚಂದ ಆನಂದಿಸ್ತಾವ ಅಂತಂದ್ರೆ ಹೊರಗೆ ಬಂದ್ರೆ ಜನ ಬರ್ತಾವ ಅಲ್ಲೇ ಇರ್ತಾವ. ಅವು ಅಲ್ಲಿ ಕೂಡ ಹೆಂಗಿರ್ತಾವ ಅಂತ ನೀವು ನೋಡ್ಬೇಕು. ಇವನ್ನೆಲ್ಲ ಆ ಮುಖ ಇಷ್ಟು ದೊಡ್ಡದಿರ್ತದೆ, ಅದನ್ನ ತಗೊಂಡು ಕೆಸರು ನ್ಯಾಗ ಒಳಗೆ ಕ್ರಿಕ್ ಅಲ್ಲ. ನನಗೆ ಅದ್ರ ಬಗ್ಗೆ ನೋಡಿಲ್ಲ. ಇವರು ತಿಂದು ತಿನ್ನ ಸಹಿತ ಜಾಸ್ತಿ ಮಾತಾಡೋದಾಗ ತಿಂತಾರ ತಿಂತಾರ ಎಷ್ಟು ತಿಂತಾರ ಬಾಯಿ ತಿಂಡಿ ಒಳಗನ್ನು ತಿಂಡಿ ಬಾಯಾಗದ. ಒಂದ್ಸಲ ಗುಂಟೂರ್ ಪ್ಯಾಸೆಂಜರ್ ಅಂತ ನೋಡ್ಬಿಡ್ತೀನಿ. ಆ ಗುಂಟೂರ್ ಪ್ಯಾಸೆಂಜರ್ ಒಳಗೆ ನೆಲದ ಮೇಲೆ ಕುಡಿತ ಆಗಿನ ಕಾಲಕ್ಕೆ ಪ್ರಯಾಣಗಳ ಹಂಗಿದ್ದು ರಿಸರ್ವೇಷನ್ ಏನಿರ್ತಿದ್ದಿಲ್ಲ. 10 ರೂಪಾಯಿ ಟಿಕೆಟ್ ಕೊಂಡ್ಕೊಂಬುದು ಬಳ್ಳಾರಿಗೆ ಹೋಗೋದು. ರಾತ್ರಿ 11:20 ಕಡೆ ಬಿಡ್ತಿತ್ತು ಗುಂಟೂರ್ ಪ್ಯಾಸೆಂಜರ್ ಅಂತೇಳಿ. ಹೋಗ್ತಾ ನೆಲದ ಮೇಲೆ ಕುತ್ಕೊಂಡಿದ್ದೆ, ಕಿಟಕಿ ಪಕ್ಕ ಸೀಟ್ ಸಿಕ್ಕಿತ್ತು. ಆಮೇಲೆ ಒಂದು ಸಣ್ಣದೊಂದು ಅಪ್ಪರ್ ಕ್ಲಾತ್ ಒಂದು ಪಂಚ ಸುತ್ತಕೊಂಡು ಒಂದು ಸಣ್ಣದೊಂದು ಶೋಲ್ಡರ್ ಹಾಕೊಂಡು ಕೂತಿದ್ದೆ. ಬ್ರಹ್ಮಚಾರಿ ಹಳದಿ ಬಟ್ಟೆ ಇತ್ತು. ಕೂತಿದ್ ಸ್ವಲ್ಪ ಚಳಿ ಹತ್ಬಿಟ್ಟಿದೆ, ಹಿಂಗ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ. ಒಂದು ತೀಸ್ಕಂಡಿ ತೀಸ್ಕಂಡಿ ಅಂತ ಮೇಲಿನಿಂದ ಕೂಗಿದ್ರೆ ಆಕಾಶವಾಣಿ ಯಾರಂತ ನೋಡಿದೆ, ಇಡ್ಲಿ ತೀಸ್ಕೊಂಡು ಇಡ್ಲಿ. ಆ ಗುಂಟ್ರ ಪ್ಯಾಸೆಂಜರ್ ಇಂತಹ ಪರಿಶುದ್ಧವಾದ ಟ್ರೈನ್ ಅಂತಂದ್ರೆ ಅದು ಈಗ ಎಕ್ಸ್ಪ್ರೆಸ್ ಟ್ರೈನ್ ಇಂತಿಂತ ಸ್ಟೇಷನ್ ನಿಂದಿರ್ಬೇಕಂತಿರ್ತದೆ, ಮೇಲ್ ಸ್ಟೇಷನ್ ಪ್ರತಿ ಒಂದು ತಾಸಿಗೂ ನಿಲ್ಬೇಕಂತಿರ್ತದೆ. ಹೌದಾ? ಪ್ಯಾಸೆಂಜರ್ ಟ್ರೈನ್ ಪ್ರತಿಯೊಂದು ಸ್ಟೇಷನ್ ನಿಂದಿರ್ಬೇಕಂತಿರ್ತದೆ, ಅದು ಪ್ರತಿಯೊಂದು ತಾಸಿಗೆ, ಆಮೇಲೆ ಎಕ್ಸ್ಪ್ರೆಸ್ ಆರು ತಾಸಿಗೋ ನಾಲ್ಕು ತಾಸಿಗೋ ಸಹ ನಿಲ್ಲಿಸ್ತದೆ. ಅದು ಏನಾಯ್ತಪ್ಪ ಅಂತಂದ್ರೆ, ಈ ಗುಂಟೂರು ಪ್ಯಾಸೆಂಜರ್ ಸ್ಪೆಷಾಲಿಟಿ ಏನಂದ್ರೆ ಯಾರ್ಯಾರು ಕೈ ಮಾಡ್ತಾರೋ ಎಲ್ಲೇ ಕೈ ಮಾಡಿದ್ರಿ. ಒಂದ್ ವೇಳೆ ಅವ ನಿಲ್ಲಿಸ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಅವನ್ ರೊಂಡ ನಮಗೆ ಜನನೇ ಹಂಗಲ್ಲಿ ಎಲ್ಲ ಕಮ್ಮಸ್ ಕಮಾನ್ಸ್ ಹೀಗಾಗಿ ನನ್ನ ಹಣೆ ಬಲ ನೋಡ್ರಿ. ಆಯ್ತಪ್ಪ ಕೊಡೋದು ನನ್ನ ಹತ್ರ ಅದೇ ಕೈ ಅವ್ರದ ಹಣ ತಗೋಬೇಕಲ್ಲ, ನಾನು ಹಣ ತಗೊಂಬೋದು ಅವ್ರ ಇಲ್ಲಿ ತಗೊಂಬೋದು ಅವ್ನಿಗೆ ಕೊಡ್ತಾರೆ. ಚಟ್ನಿ ಮತ್ತೊಮ್ಮ ದೋಸೆ ಮತ್ತೊಮ್ಮಿ ಇಡ್ಲಿ ಮತ್ತೊಮ್ಮೆ ಚಾಯ್ ಅವ್ರು ತಿನ್ಬೇಕಾದ್ರೆ ಚಟ್ನಿ ಅಭಿಷೇಕ ಇಡ್ಲಿ ಅಭಿಷೇಕ ಕಾಫಿ ಅಭಿಷೇಕ ಹೋಲ್ ನೈಟ್ ರೀ ಬೆಳಿಗ್ಗೆ 5 ಗಂಟೆ ತನಕ. ಅವತ್ತ ಫಸ್ಟ್ ಟೈಮ್ ನಾ ತಿಳ್ಕೊಂಡೆ ಜನ ತಿಂತಾರ ತಿಂತಾರ ಎಷ್ಟು ತಿಂತಾರ ಒಬ್ಬರ ಖಾಲಿ ಕೊಡ್ಬೇಕು ಹಂಗ ತಿನ್ಕೊತಿ ಇರೋದು ನನ್ ಅದನ್ನ ಎತ್ತ ಹೋಗ್ಲಿಕ್ಕೂ ಬಂದ್ರಲ್ಲ ಎವ್ರಿ ಎವ್ರಿ ಎವ್ರಿ ಹಾಫ್ ಆನ್ ಇಂಚಿಗೆ ಒಬ್ಬೊಬ್ಬ ಜನ ಕೂತ್ಕೊಂಡ ಯಾವ ಮನೆ ಬಿಟ್ಟಾರ ಯಾವ ಕಾಲ್ ಚಾಲ್ ಬಿಟ್ಟಾರ ಬಂದ ಎರಡು ಬೇಡ ಅದು ಸತ್ಯನೇ. ಇನ್ಫ್ಯಾಕ್ಟ್ ನಾನು ನಿಮ್ಗೆ ಗಾದಿ ಮಾತಾಡ್ತೀನಿ, ನಾನು ಊಟ ಬಹಳ ಕಡಿಮೆ ಯಾವ ನಂಬಲಿಕ್ಕೂ ಆಗೋದು ಅಷ್ಟು ಕಡಿಮೆ ಊಟ ಮಾಡ್ತೀನಿ. ಮತ್ತೆ ನನಗೆ ಹಸಿವೆ ಆಗೋದು ನಾನಂತ ಯಾವ ರೋಗನೂ ಇಲ್ಲ, ಆರೋಗ್ಯವಾಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಮೋಷನ್ ಕ್ಲಿಯರ್ ಆಗ್ತದೆ, ಡೈಜೆಷನ್ ಆಗ್ತದೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ಅದು ಉಣದೇ ಹೋದ್ರೆ ಅದು ಹೆಂಗ್ ಡೈಜೆಷನ್ ಆಗ್ತದೆ ಗೊತ್ತಿದೆ, ನಾನು ಹೇಳೋದ್ರೆ ಕೇಳ್ಕೊಳ್ಳಿ ಪ್ಲೀಸ್. ಇಷ್ಟು ಕಡಿಮೆ ಊಟ ಮಾಡುತ್ತೀನಿ ಎಲ್ಲರ ಪ್ರಶ್ನೆ, ನೀವು ಊಟ ಮಾಡೋದು ಹೆಂಗ್ ಬಿಟ್ಟು ಸ್ವಾಮೀಜಿ ಇಷ್ಟು ಕಡಿಮೆ? ನಾ ಹೇಳಿದೆ ತಿನ್ನೋರು ನೋಡ್ ನೋಡ ಅಂತ ನಾನು ಹೊಟ್ಟೆ ತುಂಬ ಬಹಳ ತಿಂತೇವೆ ಸ್ವಾಮಿ, ನಾವು ಬಹಳ ತಿಂತೇವೆ, ಅವಶ್ಯಕತೆ ಇಲ್ಲ. ಏನ್ ನಾವು ಹೊಲದಲ್ಲಿ ಕೆಲಸ ಮಾಡ್ತೇವ, ತೋಟದಲ್ಲಿ ಬಗ್ತೇವ, ಗದ್ದೆ ಮಾಡ್ತೇವ, ತೋಟ ಮಾಡ್ತೇವ, ಏನ್ ಮಾಡ್ತೇವೆ? ಫಿಸಿಕಲಿ ಏನ್ ಕೆಲಸ ಮಾಡ್ತೇವೆ ಹೇಳಿ ನೋಡೋಣ. ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಅದನ್ನು ನಾವು ಲೆಕ್ಕ ಹಾಕಿ ನೋಡ್ಬೇಕು. ಇದೆಲ್ಲ ಅಭ್ಯಾಸ ಮಾಡಿ ನಾವು ಆರೋಗ್ಯವಾಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಲೈಟ್ ಆಗಿದ್ದೀನಿ, ಎಲ್ಲ ತೂಕ ಕಡಿಮೆ ಆಗಿದೆ, ಎಲ್ಲ ಆಗಿದೆ, ಹೊಟ್ಟೆ ಕಡಿಮೆ ಆಗಿಲ್ಲ. ವಾಕಿಂಗ್ ಆಗೋದು ಹೀಗಾಗಿ ತಿನ್ನೋದಲ್ಲ, ಅದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇವರು ಈ ಹಂದಿ ಹೋಗಿ ಒಳಗೆ ಹಾಕಿ ಅದು ತಿಂತದಲ್ಲ, ಅವಾಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಮನುಷ್ಯನ ಬಾಯಿ ತಿಂಡಿ ತಿಂತದೋ ತಿಂಡಿ ಮನುಷ್ಯನ ಬಾಯಿ ತಿಂತದೋ? ಆ ಮಟ್ಟದಲ್ಲಿ ವಿಟ್ರಾಹ ವರಾಹಾದಿ ತುಲ್ಯತ್ವ ಮಾ ಕಾಂಕ್ಷಿ ತತ್ವ ವಿದ್ವ ಈ ತತ್ವಜ್ಞಾನಿಯೇ ಮಹಾಜ್ಞಾನಿಯೇ ನೀನು ಈ ಪ್ರಕಾರವಾಗಿ ಆ ವರಾಹ ಅಂದ್ರೆ ಹಂದಿ ಅಂತ ಹೊಲಸು ಆ ನೀಚ ಪ್ರಾಣಿಗಳಂತೆ ನೀನು ನಿನ್ನ ತುಲನೆ ಮಾಡ್ಕೋಬೇಡ. ನೀನು ನಿನ್ನ ಆ ಪ್ರಾಣಿಗಳ ಜೊತೆ ಯೋಗಿಗಳ ಜೊತೆ ತುಲನೆ ಮಾಡ್ಕೋ, ಜ್ಞಾನಿಗಳ ಜೊತೆ ತುಲನೆ ಮಾಡ್ಕೋ. ನೀನು ಸತ್ಸಂಗದಲ್ಲಿ ಮೇಲೆ ಏರಿ ಬಾ. ಸರ್ವದೇ ದೋಷ ಸಂತ್ಯಾಗಾತ ಪೂಜ್ಯಸ್ವ, ನಿನ್ನ ಒಳಗಿರುವಂತ ಈ ದೋಷಗಳನ್ನೆಲ್ಲ ಕಳ್ಕೊಂಡಿದ್ದಾದ್ರೆ ಇಡೀ ಲೋಕವೇ ನಿನ್ನನ್ನು ಏನ್ ಮಾಡ್ತದೆ? ಪೂಜಿಸ್ತದೆ. ಇಡೀ ಲೋಕವೇ ಪೂಜಿಸ್ತದೆ. ನಿಮ್ಮಲ್ಲಿ ಯಾರು ಪೂಜ್ಯ ಸ್ವಾಮೀಜಿಯವರ ಸಂಪರ್ಕ ಬಂದವರು ಬಹಳ ಕಡಿಮೆ ಇದ್ದೀರಿ. ಪೂಜ್ಯ ಸ್ವಾಮೀಜಿಯವರ ಸಂಪರ್ಕ, ಇಡೀ ಜಗತ್ತು ಪೂಜ್ಯ ಸ್ವಾಮೀಜಿಯವರ ಸಂಪರ್ಕ ಬಂದರೆ ಬರೀ ಅವರ ಒಂದು ಪ್ರವೇಶ, ಒಂದು ನೋಟ ಸಾಕು, ಒಂದು ದೃಶ್ಯ ಸಾಕು. ಎಲ್ಲ ವಿಭೂತಿ ಪುರುಷರು, ಚಿನ್ನಾನಂದ, ದಯಾನಂದ, ಎಲ್ಲ ವಿಭೂತಿ ಪುರುಷರು. ನಕ್ಷತ್ರಗಳು ಅವತರಿಸದಂತೆ ಬಂದು ತಮ್ಮ ಕಾರ್ಯವನ್ನು ಮಾಡುವುದು, ಅದು ಹಾಗಿರ್ತದೆ. ವಸಂತವಲ್ಲೋಕ ಹಿತಂಚರಂತ, ಯಾರಿವರು ವಸಂತ ವತ, ವಸಂತ ಕಾಲ ಬಂದಾಗ ಲೋಕ ಹೇಗೆ ಬಿಳುತ್ತಾಗ್ಬಿಡ್ತು, ವಾ ಎಲ್ಲ ಹೂಗಳು ಹರಡ್ಬಿಡ್ತವೆ, ಎಲ್ಲ ಹಣ್ಣು ಎಲ್ಲ ಎಲೆಗಳು ಚಿಗಿರ್ಬಿಡ್ತವೆ. ಈ ಟೆಲಿಗ್ರಾಮ್ ಕೊಡ್ತದ, ಕರ್ಸ್ಕೊತದ, ಮತ್ತೆ ಹೇಗೆ ಹಾಗೆ ಜ್ಞಾನಿಗಳು ಬರ್ತಾ ಇದೆ. ಇಲ್ಲಿ ಇಡೀ ಲೋಕವೇ ಅವರನ್ನು ಗುರುತಿಸ್ತದೆ, ಸಹಜವಾಗಿ ಗುರುತಿಸ್ತದೆ. ಯಾವ ಮೀಡಿಯಾನು ಬೇಕಾಗಿಲ್ಲ, ಯಾವ ಮೀಡಿಯಾನು ಬೇಕಾಗಿಲ್ಲ, ಯಾವ ಹೊಗಳಿಕೆ ಬೇಕಾಗಿಲ್ಲ, ಯಾರ್ದು ಏನು ಟ್ರಂಪೆಟ್ ಅಂತ ಹೇಳ್ತೀವಿ, ಏನು ಬ್ಯಾಂಡ್ ಬಾಜಾ ಬೇಕಾಗಿಲ್ಲ. ದೇ ಆಲ್ವೇಸ್ ಗಿವ್ ಜಾಯ್ ಟು ದಿ ಸೊಸೈಟಿ. ನಮ್ಮ ಗುರುಗಳು ಒಂದು ಭಜನೆ ಹೇಳ್ತಾರೆ, ಜಾಯ್ ಜಾಯ್ ಗೋವಿಂದ, ಜಾಯ್ ಹರಿ ಗೋವಿಂದ, ಜಾಯ್ ಜಾಯ್ ಗೋವಿಂದ, ಜಯ ಹರಿ ಗೋವಿಂದ, ಜಯ ಜಯ ಗೋವಿಂದ, ಜಯ ಹರಿ ಗೋವಿಂದ, ಜಯ ಜಯ ಗೋವಿಂದ, ಜಯ ಹರಿ. ಜಾಯ್ ಅಂದ್ರೆ ಏನು? ಆನಂದ. ಗೋವಿಂದ ನಿನ್ನ ಆನಂದ, ಅವ್ರ ಬಾಯಿಯೊಳಗೆ ಇಷ್ಟು ಆನಂದವಾಗಿ ಬರ್ತಿತ್ತದು. ಜಯ ಜಯ ಗೋವಿಂದ, ಜಯ ಹರಿ ಗೋವಿಂದ, ಗೋವಿಂದ. ಜ್ಞಾನಿಗಳ ನಾವು ಕೊನೆ ಭಾಗಕ್ಕೆ ಬಂದಿದ್ದೇವೆ. ಈಗ ಮುಂದೆ ಹೇಳ್ತಾರೆ, ಕಾಮ್ಯಾದಿ ದೋಷ ದೃಷ್ಟ್ಯಾದ್ಯಾಹ, ಕಾಮಾದಿ ತ್ಯಾಗ ಹೇತವ, ಪ್ರಸಿದ್ಧ ಮೋಕ್ಷ ಶಾಸ್ತ್ರೇಷು ತಾನನ್ವಿಷ್ಯ ಸುಖೀ ಭವ. ಕಾಮ್ಯಾದಿ ದೋಷ ದೃಷ್ಟ್ಯಾದ್ಯಾಹ, ಕಾಮಾದಿ ತ್ಯಾಗ ಹೇತವ, ಸಿದ್ಧ ಮೋಕ್ಷ ಶಾಸ್ತ್ರೇಷು ತಾನನ್ವಿಷ್ಯ ಸುಖೀ ಭವ. ಇವರೆಲ್ಲ ಎಷ್ಟು ಚಿನ್ಮಯಾನಂದರು ಸೇವಾ ಮಾಡ್ಯಾರ, ಎಕ್ಸೆಪ್ಟ್ ತೇಜೋಮಯಾನಂದ ಹಣದ ಒನ್ ಆರ್ ಟು ಪೀಪಲ್, ನೋಡ್ಬಿಟ್ಟು ಹೇಸ್ ನೋಡು ಚಿನ್ಮಯಾನ. ಅರೆ ಹಮ್ ತೋ ಹೇ ಪೀಚೆ ಸೇ ಹೇ ಪಚಾಸ್ ಬರಸ್ ಸೇ ಏನು, ಅವ್ರು ಬಂದ್ರೆ ಹೇಗೆ ಬರ್ತಿದ್ರು ಗೊತ್ತಾ ಚಿನ್ಮಯಾನಂದರು? ಠಕ್ ಠಕ್ ಅಷ್ಟಮಯ ಕೇಳಿದ್ರೆ ಇಡೀ ಬಿಲ್ಡಿಂಗ್ ಎಲ್ಲ ನಡೀಬಿಡೋದು, ಕೂತ್ಕೊಂಡಲ್ಲ ಬ್ರಹ್ಮಚಾರಿ ಮೂದಡಿ ಬಿಡೋದೇ ಹೇಳಂಗಿಲ್ಲ. ನಾಲ್ಕು ತಾಸು ಕ್ಲಾಸ್ ತಗೊಂಡಾರ ನಮಗೆ ಒಂದ್ ಸ್ಟ್ರೆಚ್ನಲ್ಲಿ, ನಾಲ್ಕೂವರೆ ತಾಸು ಕ್ಲಾಸ್ ತಗೊಂಡ ಒಂದ್ ಸ್ಟ್ರೆಚ್ನಲ್ಲಿ ರೀ, ಮೂರು ದಿವಸ ಒಂದ್ ಉಪನಿಷತ್ ಫಿನಿಶ್ಡ್. ನಮಗೆ ಕೇಳ್ರಿ, ಮಿನಿಟ್ ಮಿನಿಟ್ ನಾ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ, ನಿಮಗೆ ಅನುಭವಗಳನ್ನು ಹೇಳ್ತೇನೆ, ವಿತ್ ಸಾಕ್ಷಿ ಹೇಳ್ತೀನಿ. ನನ್ನ ಹಿಂದೆ ಮುಂದೆ ಅಲ್ಲಿ ಯಾವ ಕೂತಿದ್ರು, ಯಾರು ಕೂತಿದ್ರು, ಎಲ್ಲಿ ಕೂತಿದ್ವಿ, ನಾನು ಕರ್ಕೊಂಡು ಹೋಗಿದ್ರು, ತಿರು ಕೂಡಿಸ್ರಿ, ತೋರಿಸ್ತೀನಿ ನಾನು. ವಿ ಆರ್ ಸೋ ಪ್ರೌಡ್ ಆಫ್ ದೀಸ್ ಟೂ ಸ್ವಾಮೀಸ್, ಹೋಲ್ ವರ್ಲ್ಡ್ ಹ್ಯಾಸ್ ಟು ಫೀಲ್ ಪ್ರೌಡ್ ಅಬೌಟ್ ದಮ್. ಇಲ್ಲದೆ ಹೋದ್ರಿ, ಯಾರಿಗೆ ಯಾರಿಗೆ ಗೊತ್ತಿತ್ತು, ನಿಮಗೇನು ಉಪನಿಷತ್ ಗೊತ್ತಿತ್ತು, ಸಿಗ್ತಿತ್ತು ಅಂತ ತಿಳ್ಕೊಂಡಿರಿ ನೀವು? ಇಂಪಾಸಿಬಲ್. ಅಮೇಸಿಂಗ್ ಪರ್ಸನಾಲಿಟಿ, ಗೋಲ್ಡ್ ಚಿಲ್ಲರ್ ಕಣ್ಣ ಕನ್ನಡಕ ಹಾಕ್ಕೊಂಡು, ಅದನ್ನು ಕೋಲಿಗೆ ಬಂಗಾರದ ಹಿಡಿಕೆ ಹಾಕ್ಕೊಂಡು, ಎಷ್ಟು ಎತ್ತರ ಕಡಾವಿ ಹಾಕ್ಕೊಂಡು ಠಕ್ ಠಕ್ ಅಂತ ಬಂದರೆ ವಾಹ್, ಎಷ್ಟು ಬರೀ ಒಂದು ತುಂಡು ಪಂಚೆ, ಒಂದು ಇಂಥ ಒಂದು ಅಪ್ಪರ್ ಕ್ಲಾತ್ ಹೆಂಗೆ ಓದ್ತಿತ್ತು, ಶಾಂತಾಗಿ ಬಿಡ್ಬೇಕಲ್ಲ ದೃಷ್ಟಿನೂ ಹಂಗಿತ್ತು ಅವ್ರದ್ದು, ಗುರುಗಳ ದೃಷ್ಟಿನೂ ಹಾಗೆ. ಒಂದೇನಂದ್ರೆ ಅವರ ದೃಷ್ಟಿಯೊಳಗೆ ಅಪ್ಪಿದ್ದ, ಇವ್ರ ದೃಷ್ಟಿಯೊಳಗೆ ಇಟ್ಟ. ಇವರು ಸೌಮ್ಯದ ಪ್ರೀತಿ ಪ್ರೇಮದಿಂದ ಅವರು ಶಿಸ್ತಿಂದ. ಐ ಆಮ್ ಸೋ ಲಕ್ಕಿ, ಎರಡು ನಮ್ಮೊಳಗೆ ಬಂದ್ಬಿಟ್ಟು ಅದು ಬಂದು ವೆರಿ ಡಿಫಿಕಲ್ಟ್. ಈ ಲಾಭ ಇತರ ಯಾವ ಬ್ರಹ್ಮಚಾರಿಗಳಿಗೂ ಸಿಕ್ಕಿಲ್ಲ, ಇತರ ಯಾವ ಸನ್ಯಾಸಿಗಳಿಗೂ ಈ ಲಾಭ ಸಿಕ್ಕಿಲ್ಲ. ಐ ಆಮ್ ಡಬಲಿ ಬ್ಲೆಸ್ಡ್. Both have blessed me long, long back. Both have blessed me so much. ಪ್ರಸಂಗಾವಧಾನವಾಗಿ ಗುರು ಸ್ತುತಿ ಮಾಡ್ಲಿಕ್ಕೆ ಒಂದು ಅವಕಾಶ ನನಗಷ್ಟೇ. ನಾನು ಹಗಲೆಲ್ಲ ಮಾಡೋದಿಲ್ಲ, ಮಾಡಿದ್ದೇನೆ ಮಾಡೋದಿಲ್ಲ. ಆದ್ರೆ ಪ್ರಸಂಗ ಬಂದ್ರೆ ಬಿಡೋದಿಲ್ಲ. ನೀವೆಲ್ಲ ನನಗೆ ಸಿಕ್ಕಿರಿ, ನಾನು ಪುಣ್ಯ. ಹೇಳ್ತಾರೆ ಇಲ್ಲಿ ಹಾಗಾದ್ರೆ ನಾವು ಜ್ಞಾನಾನಂತರವೋ ಜ್ಞಾನ ಮೊದಲು ಆ ಪ್ರಶ್ನೆ ಇಲ್ಲ. ಅದು ಏನು ನೀವು ಈಗ ವಿವರಿಸ್ತಾ ಇದ್ದೀರಿ, ಇದು ಅಲ್ಲ ಶಾಸ್ತ್ರೀಯ ಅಶಾಸ್ತ್ರೀಯ ಅಂತ ನೀವೇನು ವಿವರಿಸ್ತಾ ಇದ್ದೀರಿ. ಅಶಾಸ್ತ್ರೀಯವನ್ನು ಗೆಲ್ಲೋದು ಹೇಗಾಗುತ್ತೆ? ಬಹಳ ಚಂದ ಹೇಳ್ತಾರೆ, ವಿಷಯ ಸುಖದಲ್ಲಿ ದೋಷ ದೃಷ್ಟಿ ಇರಬೇಕು, ಆತ್ಮನೆನ್ನರಿವ ಬಯಕೆ ಮಾಡಬೇಕು, ಮನೆಯಿಂದ ಬೇಗನೆ ಹೊರಬೀಳಬೇಕು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಕಾಮ್ಯಾದ ದೋಷ ದೃಷ್ಟಾಭ್ಯ ಕಾಮಾದಿ ತ್ಯಾಗ ಹೇತವ. ಇವುಗಳನ್ನ ಕಳ್ಕೊಳಿಕ್ಕೆ ಇರೋದು ಒಂದೇ ಒಂದು ನಿನಗೆ ಮಾರ್ಗ ಅಂತಂದ್ರೆ, ಕಾಮಿತ ವಿಷಯಗಳಲ್ಲಿ ದೋಷ ಏನಿದೆ ಅನ್ನೋದನ್ನು ಗುರುತಿಸಿ ಅವುಗಳನ್ನು ದೂರ ಇಟ್ಕೋಬೇಕು. ತಪ್ಪು ಸರಿ ಹೇಳಲಿಕ್ಕೆ ಹೋಗೋದಿಲ್ಲ, ಧರ್ಮ ಅಧರ್ಮ ವೇದಾಂತ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಅವಶ್ಯವಾಗಿಯೂ ಕೂಡ ನಿನ್ನನ್ನ ಆಲೋಚನಾಪರನನ್ನಾಗಿ ಮಾಡುತ್ತದೆ. ವಿಷಯ ಸುಖ ನೋಡಿ, ಇದು ನಾನು ಹೇಳಿದ್ದು ಸಾಧನ ಪಂಚಕ. ವಿಷಯ ಸುಖದಲ್ಲಿ ದೋಷ ದೃಷ್ಟಿ ಇಡಬೇಕು. ಯಾವುದೇ ವಿಷಯ, ಒಂದು ಪೆನ್ ತೋಡ್ರಿ, ಒಂದು ಮೊಬೈಲ್ ತೋಡ್ರಿ, ಒಂದು ಫ್ಯಾನ್ ತೋಡ್ರಿ, ಒಂದು ರೇಡಿಯೋ ತೋಡ್ರಿ, ಒಂದು ಟಿವಿ ತೋಡ್ರಿ, ಒಂದು ಗುಲಾಬ್ ಜಾಮೂನ್ ತೋಡ್ರಿ, ರಸಗುಲ್ಲ ತೋಡ್ರಿ, ಒಂದು ಹೋಳಿಗೆ ತೋಡ್ರಿ. ಇವ್ರ ಮನೆಗೆ ಹೋದಾಗ ಹೋಳಿಗೆ ಕೊಟ್ಬಿಟ್ರು, ಡಮಾರ್ ಅಂತ ಬಂತು ಹೋಳಿಗೆ. ಎಪ್ಪ ಅಂದೆ, ಇಲ್ಲೂ ಬಂತಲ್ಲ ಹೋಳಿಗೆ ಅಂದೆ, ಏನು ರುಚಿಯಾಗಿತ್ತು ಬಾ, ಫಸ್ಟ್ ಕ್ಲಾಸ್. ಇನ್ನೊಂದು ಹೋದಾಗ ಮತ್ತೆ ಕೊಡ್ಬೇಕಲ್ಲ ಅವರು. ಆದರೆ ಈ ಡಯಾಬಿಟಿಸ್ ಆದವರಿಗೆ ಅಂತ ಯಾಕಂತಾರೆ, ವಿಷಯ ಸುಖದಲ್ಲಿ ದೋಷ ದೃಷ್ಟಿ. ಕಾಮ್ಯಾದಿ ದೋಷ ದೃಷ್ಟಾದ್ಯ ಕಾಮಾದಿ ತ್ಯಾಗ ಹೇತವ. ಅದನ್ನ ಅವಿಂದ ಅವಗಳಲ್ಲಿ ಬಿಡುವಂತ ಪ್ರಯತ್ನ ಮಾಡಬೇಕು. ಪ್ರಸಿದ್ಧ ಮೋಕ್ಷ ಶಾಸ್ತ್ರೀಯ ಉಪನಿಷತ್ತುಗಳಲ್ಲಿ ಇಂತಹ ಸಾಧನೆಯನ್ನ ಪ್ರಸಿದ್ಧವಾಗಿ ತೋರಿಸಿದ್ದಾರೆ. ತಾನ್ ಅನ್ವಿಷ್ಯ, ನೀನು ಆ ದೋಷಗಳನ್ನ ಅನ್ವಿಷ್ಯ, ಅದನ್ನ ನೀನು ಹುಡುಕಿ ತೆಗೆದು ಇದರಿಂದ ಏನ್ ದೋಷ ಇದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ಅವುಗಳಿಂದ ಆದಷ್ಟು ದೂರ ಇರುವಂತ ಪ್ರಯತ್ನ ನೀವು ಮಾಡಬೇಕು. ತ್ಯಜತಾಮೇಷ ಕಾಮಾದಿ ಮನೋರಾಜ್ಯೇ ತು ಕಾಕ್ಷತಿ ಅಶೇಷ ದೋಷ ಬೀಜತ್ವಾತ್ ಕ್ಷತಿರ್ ಭಗವತೇರಿತಾ ಕಾಮ ತ್ಯಜತಾಮೇಷ ಕಾಮಾದಿ ಮನೋರಾಜ್ಯೇ ತು ಕಾಕ್ಷತಿ ಅಶೇಷ ದೋಷ ಬೀಜತ್ವಾತ್ ಕ್ಷತಿರ್ ಭಗವತೇರಿತಾ. ಅದು ಏನು ನೀವು ಕಾಮ ಕ್ರೋಧ ಅವುಗಳ ವೇಗ ಅವುಗಳನ್ನು ಕಳ್ಕೋಬೇಕು ಅಂತ ಹೇಳಿದ್ರಲ್ಲ, ಅವೆಲ್ಲ ಅನರ್ಥಗಳು, ಅವನ್ನೆಲ್ಲ ಕಳ್ಕೋಬೇಕು ಅಂತ ಹೇಳಿದ್ರಲ್ಲ, ತ್ಯಜತಾಮೇಶ ಅಂತ ಹೇಳಿದ್ದು ಓಕೆ. ನಾವು ಕಷ್ಟ ಆದರೂ ಪ್ರಯತ್ನ ಮಾಡ್ತೀವಿ. ಆದ್ರೆ ಇರ್ಲಿ ಬಿಡ್ರಿ ಪಾಪ, ಇದು ಮನೋರಾಜ್ಯ ಅಂತ ಒಂದಿದೆಯಲ್ಲ, ಇದು ಏನು ಮನಸ್ಸಿನೊಳಗೆ ನಾವು ವರಿ ಮಾಡ್ತೀವಿ, ಚಿಂತೆ ಅವ್ರ ಪರ್ಸ್ನಲ್ ಅದು. ನೀವು ಉಪನಿಷತ್ನಲ್ಲನ್ನೆಲ್ಲ ಯಾಕೆ ಹೇಳಿಕ್ ಹೋಗ್ತೀರಿ, ನೀವು ಶಾಸ್ತ್ರದೊಳಗಿದ್ದೆಲ್ಲ ಉಪನಿಷ್ ಮಾಡ್ಲಿಕ್ಕೆ ಹೋಗ್ತೀರಿ, ಅವ್ರ ಪರ್ಸ್ನಲ್ ಚಿಂತೆ ಅವರಪ್ಪ ಏನ್ ಮಾಡ್ಲಿಕ್ಕಾಗ್ತದೆ, ನೀವು ಚಿಂತೆ ಮಾಡಲಿ, ಅದಕ್ಕೆ ಯಾಕೆ ನೀವು ಅಟ್ಯಾಕ್ ಮಾಡ್ತೀರಿ? ಅರ್ಥಾಗುತ್ತದೆ, ಕಾಮಕ್ರೋಧಗಳ ಹೊಡೆತವನ್ನ ನೀವು ಕಳ್ಕೊಳ್ರಿ ಅಂತ ಹೇಳಿದ್ರಿ, ಆಯ್ತು, ನಾವು ಇನ್ನು ಮುಂದೆ ಕಾಮಕ್ರೋಧಗಳಿಗೆ ಒಳಗಾಗೋದಿಲ್ಲ ಸ್ವಾಮೀಜಿ ಹೇಳಿದ್ದಾರೆ, ಏನು ಆಕ್ಸೆಪ್ಟನ್ಸು ಏನು ಬರ್ತದೆ ಅದನ್ನೆಲ್ಲ ಆಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕು ಇತ್ಯಾದಿ ಇತ್ಯಾದಿ ಅವನ್ನೆಲ್ಲ ನಾವು ಚಿಂತನೆ ಮಾಡಿ ನಾವು ಕಳ್ಕೊತೀವಿ. ಬಟ್ ಇದೇನು ಮಾಡಿದಿರಿ, ಇದು ಇದ್ರ ಮೇಲೆ ಯಾಕೆ ನೀವು ಅಟ್ಯಾಕ್ ಮಾಡ್ತೀರಿ? ಈಗ ನಿಮ್ದೇನೋ ಒಂದು ಚಿಂತೆ ಇದೆ, ಅದು ನಿಮ್ಮ ಚಿಂತೆ, ಅದು ನಿಮ್ ಚಿಂತೆ, ನಿಮ್ ಚಿಂತೆ, ನಿಮ್ ಚಿಂತೆ, ನಿಮ್ ಚಿಂತೆ, ನಿಮ್ದೆಲ್ಲ ಚಿಂತೆ, ಎಲ್ಲ ಕೂತ್ಕೊಳ್ಳೋದೆಲ್ಲ ಚಿಂತೆನ ಚಿಂತೆ ಮಾಡಿ. ಸೊ ವರೀಸ್ ಅಂತ ಇರ್ತಾವಲ್ಲ, ಆ ವರೀಸ್ಗಳ ಬಗ್ಗೆ ಕಳ್ಕೋಬೇಕು ಅಂತ ನಿಮ್ಗೆ ಯಾಕೆ ಅಷ್ಟೊಂದು ಆಸಕ್ತಿ, ಅದನ್ನ ಯಾಕೆ ನಾವು ಕಳ್ಕೋಬೇಕು? ಏನ್ ಏನ್ ಅದರಿಂದ ಏನ್ ಕಳ್ಕೋಬೇಕಾಗಿದೆ? ಓಕೆ, ಅದರಿಂದ ಏನ್ ಕಳ್ಕೋಬೇಕಾಗಿದೆ? ನಾವು ಮನೋರಾಜ್ಯವನ್ನು ಕಳ್ಕೊಳ್ಳಿಲ್ಲ ಅಂತ ಇಟ್ಕೊಂಡು, ಹೌದಾ? ಅದರಿಂದ ಏನಾಗೋದಿದೆ? ಕಳ್ಕೊಂಡ್ರೆ ಏನಾಗೋದಿದೆ, ಕಳ್ಕೊಳ್ದೆ ಹೋದ್ರೆ ಏನಾಗೋದಿದೆ? ಅವರಿಗೆ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನದ ವ್ಯತ್ಯಾಸ ಗೊತ್ತಿಲ್ಲ. ಇದು ಅಪರೋಕ್ಷ ಜ್ಞಾನಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅರ್ಥ ಆಯ್ತಂದ್ರಿ? ಯಾವುದು ಮನೋರಾಜ್ಯ? ಅದಕ್ಕೆ ಹೊರತಾರೆ, ಪ್ರತಿಯೊಂದು ದೋಷಕ್ಕೆ ಪರೋಕ್ಷ ಜ್ಞಾನ ನಂತರ ಅಪರೋಕ್ಷ ಜ್ಞಾನವನ್ನು ಪಡ್ಕೊಳಿಕ್ ಆಗಲಿಲ್ಲ. ಅಪರೋಕ್ಷ ಜ್ಞಾನ ಅಂದ್ರೆ ಏನು ಅಂದ್ರೆ, ಸ್ವರೂಪದಲ್ಲಿ ಸಚ್ಚಿದಾನಂದ ಆತ್ಮನೇ ನಾನು ಅಂತ ನಿಂತು ಬಿಡೋ, ಅದರ ಸಂದೇಹ ಸಂಶಯ ಏನೂ ಇಲ್ಲ, ನಿಂತು ಬಿಟ್ಟೆವು ನೋಡಿ. ನಾನು ಎರಡು ಮಕ್ಕಳ ತಾಯಿ, ನಿಂತು ಬಿಟ್ಟೆವು ಇಲ್ಲ, ಸಂಶಯದ ಏನು, ಸಂದೇಹದ ಏನು? ದಿವಸ ನೆನಪು ಮಾಡೋಣೇನು, ಬೆಳಿಗ್ಗೆ ಎದ್ಕೊಳ್ಳಿ, ದೇವರೇ ನಾನು ಎರಡು ಮಕ್ಕಳ ತಾಯಿ, ದೇವರೇ ನಾನು ಎರಡು ಮಕ್ಕಳ ತಾಯಿ ಅಂತ ನೀನೇನಾದ್ರೂ ಮತ್ತೆ ಪ್ರಾಮೈಸ್ ಮಾಡಿ ಹೇಳ್ತೀನಿ ಭಗವಂತನಿಗೆ. ಹಾಗೆ ಅಲ್ಲಿ ನಿಲ್ಬೇಡ, ನಾನು ಬ್ರಹ್ಮನೇ ಅಂತ ನಿಲ್ಲು. ಇದಕ್ಕೆ ಅಪರೋಕ್ಷ ಜ್ಞಾನ, ಇದಕ್ಕೆ ಅಡೆತಡೆ. ಯಾವ ಅಡೆತಡೆ? ಮನೋರಾಜ್ಯ ಕಲ್ಮಶ, ಇದು ನಮಗೆ ಅಡೆತಡೆ ಉಂಟು. ಆದ್ದರಿಂದ ಅಶೇಷ ದೋಷ ಬೀಜತ್ವಾತ, ಎಲ್ಲ ದೋಷಗಳಿಗೂ ಬಿಟ್ಟು ಬಿಡದೆ ಎಲ್ಲ ದೋಷಗಳಿಗೂ ಇದೇ ಬೀಜವಾಗಿದ್ದರಿಂದಾಗಿ ಕ್ಷತಿರ್ ಭಗವತೇ ಇದಾ, ಈ ಪ್ರಕಾರವಾಗಿ ಭಗವಂತನು ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಭಗವದ್ಗೀತೆಯಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ದಾನೆ. ಏನ್ ಹೇಳ್ರಿ? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾ ಸಂಜಾಯತೆ ಕಾಮಃ ಕಾಮಕ್ರೋಧೋ ವಿಜಾಯತೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾ ಸಂಜಾಯತೆ ಕಾಮಃ ಕಾಮಕ್ರೋಧೋ ವಿಜಾಯತೆ ಸೂಪ್ ಸೂಪ್ ಜಾಯತೆ. ನೋಡ್ರಿ ಸೂಪ್ ಅಲ್ಲಿ ಬರ್ತಾರೆ ನೋಡ್ರಿ, ಸಂಗಃ ತೇಷು ಉಪಜಾಯತೆ. ಕೇಶು ಸಂಘ ಉಪಜಾಯತೆ, ಯಾವುದರಲ್ಲಿ ನಮ್ಮ ಸಂಘ ಬೆಳೀತದೆ, ಯಾವ ವಿಷಯಗಳಲ್ಲಿ ನಾವು ಧ್ಯಾನ ಮಾಡ್ತೀವಿ. ಅದಕ್ಕೆ ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ ಅಂತ ಹೇಳಿದ್ವಿ, ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ, ನಾಟ್ ಕರೆಕ್ಟ್. ಈ ವಿವೇಕ, ಏನು ನೋಡ್ಬೇಕು ಏನು ನೋಡಬಾರ್ದು ಅನ್ನೋ ವಿವೇಕ ದೊಡ್ಡವರಿಗೆ ಇಲ್ಲ, ಆ ಮಕ್ಕಳಿಗೆ ಕೊಡ್ತೀವಿ. ಏನಾಗ ಕಲ್ಪನೆ ಕೊಡ್ಲೇ, ಐ ಹ್ಯಾವ್ ಸೀನ್ ಸಮ್ ಆಫ್ ದಿ ಮದರ್ಸ್ ಫೀಲಿಂಗ್ ಮೋರ್ ಹ್ಯಾಪಿ ವೆನ್ ದಿ ಚೈಲ್ಡ್ ಆಪರೇಟ್ಸ್ ದಿ ಮೊಬೈಲ್. ಅಯ್ಯೋ ನೋಡು ಎಷ್ಟು ಚಂದ ಪಡ್ಕೊಂಡು ನೋಡಿದ್ರು, ಏನು ಖುಷಿ ಆಗಿದ್ರು. ಮಹಾ ಒಂದು ಎರಡಲ್ಲಿ ದಿವಸ ನೂರಾರು ಉದಾಹರಣೆಗಳು ನಡೆದೇ ನಡೀತವೆ, ಯಾಕೆ ಕೊಡ್ಬೇಕು ನೋಡಿ? ಡಿಸ್ಕ್ರಿಟಿವ್ ಕೆಪಾಸಿಟಿ ತನಕ ಬರುದಿಲ್ಲ, ಅಲ್ಲಿ ತನಕ ಮದುವೆನೂ ಮಾಡಬೇಡ ಅಂತ ಹೇಳ್ತೇವ್ರ ಓಣಿ ಮಕ್ಕಳು. ಜವಾಬ್ದಾರಿ ಅರಿವೇ ಇಲ್ಲ. ವ್ಯಾಪಾರ ಇರಲಿ, ನೌಕರಿ ಇರಲಿ, ವ್ಯಾವಹಾರಿಕವಾದ ಕಮ್ಯುನಿಕೇಶನ್ ಇರಲಿ, ಯಾವುದರಲ್ಲಿಯೂ ಕೂಡ ಅವರಿಗೆ ಜವಾಬ್ದಾರಿಯ ಅರಿವೇ ಇಲ್ಲ. ಅವ್ರನ್ನ ಕರ್ಕೊಂಡು ಹೋಗಿ ಮಂಗಳಸೂತ್ರ ಕಟ್ಸ್ಬಿಡು, ಆಮೇಲೆ ಡೆಲಿವರಿ ಆದ ಕೂಡಲೇ ಅಮ್ಮ ಎದುರಿಸು, ಲೈಫನ್ನು ಎದುರಿಸು. ನಾವು ನಮ್ಮ ಜೀವನದೊಳಗೆ ಒಂದೊಂದು ಸಬ್ಜೆಕ್ಟ್ನಲ್ಲಿ ಕೂಡ ನಾವು ಮೆಚ್ಯೂರ್ ಆದ್ರೆ ಮಾತ್ರ ಆ ಸಬ್ಜೆಕ್ಟ್ ಆ ಕ್ಷೇತ್ರದಲ್ಲಿ ನಾವು ನಮ್ಮ ಜವಾಬ್ದಾರಿ ಒಪ್ಕೋಬೇಕು. ಯಾವ ಕ್ಷೇತ್ರ ನಾವು ಮೆಚ್ಯೂರ್ ಆಗುವುದಿಲ್ಲ ಆ ಕ್ಷೇತ್ರಕ್ಕೆ ನಾವು ಒಪ್ಪಿಗೆ ಕೊಡಬಾರದು. ದಟ್ ಫೀಲ್ಡ್ ಬಿ ಫೇಲ್ಯೂರ್ ಫಾರ್ ಅಸ್, ಐ ವಿಲ್ ಬಿ ದ ಫೇಲ್ಯೂರ್ ಅಂಡ್ ಎ ಫೀಲ್ಡ್ ಆಲ್ಸೋ ವಿಲ್ ಬಿ ಫೇಲ್ಯೂರ್. ವೆರಿ ಇಂಪಾರ್ಟೆಂಟ್. ಐ ಆಮ್ ಹ್ಯಾಪಿ ಹ್ಯಾವಿಂಗ್ ಮೆಚ್ಯೂರ್ಡ್ ಯು ಹ್ಯಾವ್ ಕಮ್ ಟು ದಿ ಕ್ಯಾಂಪ್. If you had come earlier, 4 years back, 3 years back, 5 years back, that was immature decision. If you don't have any decision, Ravi, that is called maturity. Ishwara, ನಿನ್ನ ಎತ್ತಿ ಆ ಕಡೆ ದೂಡ್ತಾನೆ. ಯು ಆರ್ ನೌ ಕ್ವಾಲಿಫೈಡ್, ಗೋ. ಘಟನೆಗಳು ಜರುಗಿರ್ತವೆ, ಅವೆಲ್ಲ ಸೆಕೆಂಡರಿ. ವೈ ನೀಡ್ ಟು ಬಿ ಅಂದ್ರೆ ನಾ ಹೇಳಲಿಕ್ಕೆ, ಈವನ್ ಟು ಬಿಕಮ್ ಎ ಫಾದರ್ ಯು ಶುಡ್ ಬಿ ಕ್ವಾಲಿಫೈಡ್, ಈವನ್ ಟು ಬಿಕಮ್ ಎ ಬಿಸ್ನೆಸ್ ಮ್ಯಾನ್ ಯು ಶುಡ್ ಬಿ ಕ್ವಾಲಿಫೈಡ್ ಫಾರ್ ದಿ ಬಿಸ್ನೆಸ್ ಮ್ಯಾನ್, ಟು ಬಿ ಎ ಸನ್ಯಾಸಿ ಯು ಶುಡ್ ಬಿ ಕ್ವಾಲಿಫೈಡ್. ಈಗ ಇದ್ರ ಜೊತೆಗೆ ಇನ್ನೊಂದು ಸೇರಿಸ್ತೇನೆ. ಯಾಕೆ ಈಗ ತನ್ನ ಮಗನನ್ನು ಸನ್ಯಾಸಿ ಮಾಡಿಕೊಂಡಾಳೆ, ಹೂವನ್ನ ಏನಾಗದಿಲ್ಲ, ನೀ ಹೂ ಅಂದಷ್ಟಕ್ಕೆ ಆಗ್ಬಿಡ್ತಾನ ಹೂವನ್ನ. ಅದು ಏನೇ ಟೆಂಪಲ್ ಮನೆ ಎಲ್ಲ ಅದನ್ನ ಅಷ್ಟು ನೋಡ್ಬಿಡುವಪ್ಪ, ಅದು ಇಲ್ಲ ಅಂತ ಹೇಳ್ಬಿಡುದು ಅವನಿಗೆ. ಅವಾಗ ನೋಡು ಅದು ಏನು ವೈಭವ, ಅದು ಯಾಕೆ ಇಷ್ಟು ಎಲ್ಲರೂ ಸನ್ಯಾಸಿ ಬಗ್ಗೆ ಹೆದರ್ತಾರೋ ಏನೋ, ಗಡಗಡ ನಡುಗ್ತಾರೆ. ಅದರೆ ನೋಡು, ವಿಷಯಾನ್ ಧ್ಯಾಯತಃ ಪುಂಸಃ ಅಂದ್ರೆ ಮನುಷ್ಯ ಪುರುಷ ತೇಷು ಸಂಘ ಉಪಜಾಯತೆ. ಈ ಶುಕ್ರವಾರದ ನ್ಯೂಸ್ ಪೇಪರ್ನೊಳಗೆ ಯಾವಾಗಲೂ ಫ್ರೈಡೇ ನನಗೆ ಗೊತ್ತಿಲ್ಲ ಯಾಕೆ ಹುಡುಗಿಯರು ಗೊತ್ತಿಲ್ಲ, ಯಾವಾಗಲೂ ಸಿನಿಮಾ ಹಾಡುಗಳು ಅವೇನು ಸುದ್ದಿಗಳು ಪೇಜಸ್ ಅಂಡ್ ಪೇಜಸ್ ಬಂದ್ಬಿಡ್ತಾವೆ. ನಾವಿದ್ದಾಗ ಅಂತ ಇದ್ದಿದ್ದಿಲ್ಲ ಅದು, ಅಯ್ಯವ್ವ ನಾನು ಪಿಕ್ಚರ್ ಹೋಗಿದ್ದೆ ಯಾವಾಗ 1972 ಹಂಗ ನಾವು ಪೇಪರ್ ನೋಡ್ತಿದ್ದಲ್ಲ ಅಲ್ಲಿ. ಇವನು ಬರ್ತಾನೆ ಆಫೀಸ್, ಬರ್ತಾನೆ ಆಫೀಸ್, ಬಂದಾಗ ಸುಮ್ಮನೆ ಕೂತಿರ್ತಾನೆ. ಆ ಪಕ್ಕದ ಯಾಕೋ ಮುಖ ಹಂಗ ಮಾಡಿ, ಯಾ ಏ ಬಿಡೋ ಮರ ಇರೋಕ್ಕೋ, ತಿಂಗಳದ ಕೊನೆ ಹಣ ಇಲ್ಲ ಏನಿಲ್ಲ, ಅದು ಸಿನಿಮಾಕ್ಕೆ ಹೋಗಿ ನಡಿ. ಏ ಎಲ್ಲಿ ಸಿನಿಮಾ ನೋಡೋದು, ನೋಡು ನೋಡು ಪೇಪರ್ ನೋಡೋದು, ಇದು ರಿಲೀಸ್ ಆಗ್ತಾ ಇದೆ, ಇದು ಬಂದಿದೆ, ಹಿಂಗಿದೆ. ಏ ನೀನ ನೋಡ್ಕೊ ಹೋಗು. ಆಮೇಲೆ ಸ್ವಲ್ಪ ಆದ್ಮೇಲೆ ಅವ ಆ ಕಡೆ ಹೋಗಿ ಬಂದ ಸ್ವಲ್ಪ ಪೇಪರ್ ತಗೊಂಡ ನೋಡ್ತಾನೆ, ಅದ್ರೊಳಗೆಲ್ಲ ಇರ್ತದೆ ಸ್ವಲ್ಪ ಸಿನಾಪ್ಸಿಸ್ ಇರ್ತದೆ, ಇದು ಸಿನಿಮಾ ಏನು ಯಾರು ಆ್ಯಕ್ಟಿಂಗ್ ಮಾಡ್ಯಾರ ಇದು ಸಾರಾಂಶ ಏನು ಒಂದು ಎರಡು ಐದು ಹಣ ಇಲ್ಲ ಏನಿಲ್ಲ ತಗೊಳ್ಬಿಡ್ತಾರೆ. ಒಂದು ತಾಸು ಎರಡು ತಾಸು ಆದಮೇಲೆ ಟೀ ತೊಗೊಂಬರ್ತಾರೆ. ಇದು ಏನು ಗೊತ್ತೇನು, ಸರ್ಕಾರಿ ಆಫೀಸ್ ಅಂತಂದರೆ ಪೇಪರ್ ಓದೋದು, ಟೀ ಕುಡಿಯೋದು, ಆಮೇಲೆ ಕ್ಯಾಂಟೀನಿಗೆ ಹೋಗೋದು, ಬರೋದು, ಮತ್ತು ಪೇಪರ್ ಓದೋದು, ಐದು ಗಂಟೆ ಹಾಕೊಳ್ಳಿ ಖಾಲಿ ಮಾಡ್ಬೋದು. ಟೈಮ್ ಜಾ ಅಂದೆ ಪೈಸಾ ಅಂದೆ ಸರ್ಕಾರಿ. ಸೊ ಇವರು ಎಷ್ಟು ಮಾಡಿದ್ರು ಅಂತ ನಾನು ಹೇಳಿಲ್ಲ ನಿನಗೆ. ನನ್ನ ಆ ಕಡೆ ಹೋಗ್ಬಿಡು ಹತ್ತು ಸಲ ನೋಡೋದಕ್ಕಿಂತ ನೀವು ಅನ್ನ ನಾನು ಸ್ಪೆಷಲ್ ಪರ್ಮಿಷನ್ ತಂದ್ರೆ ಇಬ್ಬರು ಹೋಗೋಣ. ಯಾವ ಸಿನಿಮಾಕ್ಕೆ ಹೋಗೋದು, ಇದು ಇದಕ್ಕೆ ಹೋಗೋಣ ನೋಡ್ರಿ ಅಂದರೆ ಮೊದಲು ನೋಡ್ತಾನೆ, ಆಮೇಲೆ ಬಿಡ್ತಾನೆ, ಮತ್ತೆ ನೋಡಿದ್ದ ಮತ್ತೆ ನೋಡ್ತಾನೆ. ಅದಕ್ಕೆ ಧ್ಯಾಯತೆ ವಿಷಯ. ಈಗೇನಾಗ್ತಾನೆ ಪುಂಸಃ ತೇಷು ಉಪಜಾಯತೆ, ಅದ್ರ ಒಳಗೆ ಅದು ಅವು ಅದರೊಳಗೆ ಮುಳುಗಿಬಿಡ್ತಾನೆ. ಹಾ ಆಮೇಲೆ ಏನ್ ಮಾಡ್ತಾನೆ, ಸಂಘ ಸಂಜಾಯತೆ ಕಾಮಹ, ಅದನ್ನ ನಾ ಹೋಗಿ ಸಿನಿಮಾ ನೋಡಬೇಕು ಅಂತ ಏನ್ ಮಾಡ್ತಾನೆ, ಪ್ರವೃತ್ತಿ ಆಸೆ ಕಾಮನೆ ಬೆಳೀತದೆ. ಕಾಮಾತ್ ಎಲ್ಲ ರೆಡಿಯಾಗಿ ಇಬ್ರು ಹೋಗ್ತಾರೆ, ಹೋಗಿದ್ರೆ ನೋಡ್ತಾರೆ ಅಯ್ಯಪ್ಪ ಎಷ್ಟು ಕ್ಯೂ ಇದು, ನಮ್ಗೆ ಟಿಕೆಟ್ ಸಿಗೋದಿಲ್ಲ ಎಲ್ಲ ಎಲ್ಲ ಮಧ್ಯಾಹ್ನ ಊಟ ಗೀಟ ಮಾಡ್ಯಾರೋ ಇಲ್ಲ ಬಂದಿದ್ದು ಊಟದಲ್ಲಿ ನಮಗೆ ಸಿಗೋದಿಲ್ಲ ಅಂದರೆ ಸಿಟ್ಟು ಬಿಡ್ತದೆ. ಆದರೂ ಬಂದಿದ್ದು ಹಠ ನಿಂದು ನೋಡೋಣ, ಅದು ಬೇಗ ಬೇಗ ಹೋಗ್ತಿರ್ತದೆ. ಹಿಂದೆ ನೋಡ್ತಾನೆ ಹಿಂದೆ ಮತ್ತೊಂದು ಐವತ್ತು ಜನ ಆಗಿರ್ತಾರೆ, ಆಗ ನಮಗೆ ಟಿಕೆಟ್ ಸಿಗ್ತದೆ. ಇದಕ್ಕೆಲ್ಲ ಸಿನಿಮಾ ಟಾಕೀಸ್ ಸೈಕಾಲಜಿ ಅಂತ ಅಂದರು. ಆ ಸೈಕಾಲಜಿ ಒಳಗೆ ಹೋಗ್ತಾನೆ, ಆದ್ರೆ ಹತ್ರ ಬಂದಾಗ ಬಂದಾಗ ಮುಖ ತಾವ ಇವನ್ ಕೊಡ್ತಾನೆ ಅವ್ನು ಕೊಡ್ತಾನೆ ಕೊಡ್ತಾನೆ ಅವ್ನ ತಲೆ ಮೇಲೆ ಇವನ್ ಕೊಡ್ತಾನೆ ಇವನ್ ತಲೆ ಮೇಲೆ ಅವ್ನು ಕೊಡ್ತಾನೆ ತಲೆ ಮೇಲೆ ಹೋಗ್ಬಿಡ್ತಾರ್ರಿ ಹೋಗ್ಬಿಡ್ತಾರ್ರಿ. ಯಾರು ಕಾಲೇಜ್ ಕಿತ್ತಾರೆ ನಾಲ್ಕು ನಾಲ್ಕು ಐದೈದಕ್ಕೆ ಒಂದ ಟೈಮ್ ನೋಡಿ ಒಳಕ್ಕೆ ಅಂತ ಎರಡ ಕೈ ಮುಟ್ಟಾವ ಹೋಗುತ್ತಾರ ಕಾಮ ಕ್ರೋಧವ ಇಷ್ಟೆಲ್ಲ ಮಾಡಿಕೊಂಡು ಅವ ಅಲ್ಲಿ ಹೋಗಿ ಒಳಗೆ ಕೂಡ್ತಾನ. ಎಲ್ಲಿ ಕೂಡ್ಬೇಕವ ಎಲ್ಲ ಏನಂತ ಟೈಟಲ್ ಎಲ್ಲ ಮುಗಿದು ಹೋಗಿರ್ತದ, ಲೈಟ್ಸ್ ಆಫ್ ಆಗಿರ್ತಾವ. ಆಮೇಲೆ ನಾವು ಬಂದು ಹಿಂಗೆ ತೋರಿಸ್ತಾನೆ ತೋರ್ಸಿದ್ಮೇಲೆ ನಾವು ಹೋಗ್ತೀವಿ ಹೋಗಿ ಹಾ ಅಲ್ಲದ ನೋಡ್ರಿ ಅಂತಾನೆ. ಅಲ್ಲಿ ಹೋಗ್ತಾನೆ ಕೂಡ್ತಾನೆ ಯಾವ್ದು ತೊಡಿ ಮೇಲೆ ಕಾಟ ಜಗಳ ಅಂದ್ರೆ ಏನು ಬಡ್ದಾಗ ಬಡ್ದಾಗ ಅವ ಎತ್ತ ಅವಾಗ ಸಿನಿಮಾ ನೋಡ್ಬೇಕು ಅನ್ನೋ ಹಠ ಇನ್ನೂ ಜಾಸ್ತಿ ಆಗ್ತದೆ. ಕ್ರೋಧ ಧೌತಿ ಸಮೂಹ ಸಮೂಹ ಸ್ಮೃತಿ ವಿಭ್ರಮ ಸ್ಮೃತಿ ಪ್ರಂಶ ಬುದ್ಧಿನಾಶ ಬುದ್ಧಿನಾಶ ಪ್ರಣಶ ಡೀಸೆಲ್ಲ ಕಟ್ಕೊಂಡು ಬರ್ತಾರೆ. ಈಗ ಇದೆಲ್ಲ ನಿಮ್ಗೆ ಏನ್ ಗೊತ್ತು ಅಂತ ಕೇಳಬೇಡ್ರಿ, ಬಹಳ ಸಿನಿಮಾ ನೋಡ್ತಿದ್ರು ಸಿಕ್ಕಾಬಡೆ ಅದು ಹಳೆಯ ಕಾಲ, ಈಗ ಐವತ್ತು ವರ್ಷ ಹಿಂದೆ. ಸೊ ಹೀಗಾಗಿ ಅವೆಲ್ಲ ಇವತ್ತು ನನ್ನ ಬಂಡವಾಳ, ನನ್ನ ಉಪನ್ಯಾಸಕ್ಕೆಲ್ಲ ಬಂಡವಾಳ. ಯಾರು ನೀವು ನಂಬಲಿಕ್ಕೆ ಆಗೋದಿಲ್ಲ, ನನ್ನಷ್ಟು ಸಿನಿಮಾ ನೀವು ಯಾರು ನೋಡಿಲ್ಲ, ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸಿನಿಮಾ ನೋಡಿ. ದಿನಕ್ಕೆ ಒಂದು ಯಾವುದೇ ಲ್ಯಾಂಗ್ವೇಜ್ ಬರಲಿ ದಿನಕ್ಕೆ ಒಂದು ನೋಡೋದೆ, ಮಧ್ಯಾಹ್ನ ಸಂಜೆ ರಾತ್ರಿ ಯಾವಾಗ ಒಂದು ನೋಡೋದೆ. ಅಂತ ಕೆಲವು ಸಲ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ರು ಅಂತಂದ್ರೆ ಎರಡು ಇಷ್ಟು ನೋಡಿ ನಾಲ್ಕು ನೋಡ್ಬಿಡಿ. ಏನ್ ನಾಲ್ಕು ಒಂದೇ ದಿನ ನೀ ಭಾರಿ ಎಕ್ಸ್ಪರ್ಟ್ ಇದೆ. ಧ್ಯಾಯತೆ ವಿಷಯಾನ್ ಪುಂಸಃ ಸಂಘ ತೇಷು ಉಪಜಾಯತೆ ಸಂಘ ಸಂಜಾಯತೆ ಕಾಮ ಕಾಮ ಕ್ರೋಧ ವಿಜಾಯತೆ ಕ್ರೋಧ ಭವತಿ ಸಮೂಹ ಸಮೂಹ ಸ್ಮೃತಿ ವಿಕ್ರಮ ಸ್ಮೃತಿ ಪುರುಷ ಬುದ್ಧಿನಾಶ ಬುದ್ಧಿನಾಶ ಪ್ರಶ್ನಿ. ಅದಕ್ಕೆ ಮುಂದಿನ ಶ್ಲೋಕ ಅದನ್ನು ಇಲ್ಲಿ ಸೇರಿಸಿಕೊಂಡ್ಬಿಟ್ಟು ಇದನ್ನು ಉದಾಹರಣೆ ಅಂತ ನೆಟ್ಟುಕೋಬಹುದು. ಶಕ್ಯಂ ಜೇತುಂ ಮನೋರಾಜ್ಯಂ ನಿರ್ವಿಕಲ್ಪ ಸಮಾಧಿತಃ ಸುಸಂಪಾದ ಕ್ರಮಾತ್ ಸೋಪಿ ಸವಿಕಲ್ಪ ಸಮಾಧಿನಾ. ಶಕ್ಯಂ ಜೇತು ಮನೋರಾಜ್ಯಂ ನಿರ್ವಿಕಲ್ಪ ಸಮಾಧಿತಃ ಸುಸಂಪಾದ ಕ್ರಮಾತ್ ಸೋಪಿ ಸವಿಕಲ್ಪ ಸಮಾಧಿನಾ. ಸವಿಕಲ್ಪ ಅಂತ ಮತ್ತು ನಿರ್ವಿಕಲ್ಪ ಅಂತ ಎರಡು ಸಮಾಧಿಗಳು. 108 ತರದ ಸಮಾಧಿಗಳನ್ನು ಮಾತಾಡ್ತಾರೆ. ಅನೇಕ ಅನೇಕ ಜೀವಂತ ಸಮಾಧಿ, ಸತ್ತ ಸಮಾಧಿ ಏನೆಲ್ಲ ಮಾತಾಡ್ತಾರೆ ಅವರೆಲ್ಲ ಹೇಳ್ಕೊಳ್ಳೋದಿಲ್ಲ ಈಗ. ಆದರೆ ಸಮಾಧಿ ಶಬ್ದದ ಸ್ಪಷ್ಟವಾದ ಸರಳವಾದ ಸುಲಭವಾದ ಅರ್ಥ ಏನು? ವೇದಾಂತ ಸ್ಪಷ್ಟಪಡಿಸಿದೆ, ನೀನು ನಿನ್ನಂತೆ ನೀನು ಮಾತ್ರವಾಗಿ ಇರುವುದು, ಇದು ಸಮಾಧಿ. ನೀನು ನಿನ್ನಷ್ಟಕ್ಕೆ ನಿನ್ನಂತೆ ಮಾತ್ರ ಉಳಿವೆ. ಮಕ್ಕಳ ದೃಷ್ಟಿಯಲ್ಲಿ ನಾನು ತಂದೆ ಆಗುತ್ತೇನೆ, ಪತಿಯ ದೃಷ್ಟಿಯಲ್ಲಿ ನಾನು ಪತ್ನಿಯಾಗುಳಿತೇನೆ, ಪತ್ನಿಯ ದೃಷ್ಟಿಯಲ್ಲಿ ನಾನು ಪತಿಯಾಗುಳಿತೇನೆ, ತಂದೆಯ ದೃಷ್ಟಿಯಲ್ಲಿ ನಾನು ಮಗನಾಗಿ ಉಳಿತೇನೆ, ವ್ಯಾಪಾರ ದೃಷ್ಟಿಯಿಂದ ನಾನು ವ್ಯಾಪಾರಿಯಾಗಿ ಉಳಿತೇನೆ. ಆದರೆ ನಾನು ನಾನಾಗಿ ಉಳಿಯೋದು ಯಾವಾಗ? ನಾನು ನಾನು ಮಾತ್ರವಾಗಿ ಉಳಿದದ್ದೇ ಆದರೆ ಅದು ಜ್ಞಾನದಿಂದ ಮಾತ್ರ ಸಾಧ್ಯ. ಒಯ್ದು ಕುಣಿ ತೋಳಿ ಒಳಗಿಟ್ಟರೆ ಅದು ಸಮಾಧಿ ಆಗಲ್ಲ. ಅರ್ಥ ಮಾಡಿಕೊಂಡ್ರೆ ಜನ ಇದನ್ನು ತಪ್ಪು ತಿಳ್ಕೊಂಡಾರ. ನಮ್ಮ ಗುರುಗಳು ಸಮಾಧಿ ತಗೊಂಡ್ರೆ ತಗೊಳ್ಳುವಾಗ ಜೀವಂತಿದ್ರು ಇಲ್ಲ, ಜೀವಂತ ಸಮಾಧಿ. ನಿಮಗೆ ಗೊತ್ತದೇನು ಇದು? ಇಂಡಿಯನ್ ಲಾ ಪ್ರಕಾರ ಇದು ಕ್ರೈಮ್, ಇಲ್ಲಿಗಲ್ಲ. ಅವ್ರು ಯಾರು ಆದರೂ ಭಾಗವಹಿಸಿದ್ರು ಅವರೆಲ್ಲರೂ ಕೂಡ ಶಿಕ್ಷೆಗೆ ಅರ್ಹರು. ಕೊಲೆಗಾರರು ಅಂತ ಸಿದ್ಧಾಗ್ತದೆ ಕ್ರೈಮ್. ಇದನ್ನು ನಾವು ಚೆಂದಾಗಿ ಅರ್ಥ ಕೊಡ್ತೀವಿ. ಸಮಾಧಿ ಅಂದ್ರೆ ಏನು? ಅದಕ್ಕೆ ನಾನು ಅವ್ರು ಯಾವ ಇಂಟರ್ಪ್ರಿಟೇಷನ್ ಹೋಗೋದಿಲ್ಲ. ಎಲ್ಲದರ ಮಧ್ಯದಲ್ಲಿ ತೂರಿ ನೀವು ಪಾರಾಗ್ಬೋದು. ಏನದು? ನಾನು ನನ್ನಷ್ಟಕ್ಕೆ ನಾನು ಮಾತ್ರವಾಗಿ ಉಳಿಯುವುದು, ಇದು ಸಮಾಧಿ. ಇದು ಜ್ಞಾನದಿಂದ ಮಾತ್ರ ಸತ್ಯ. ಮೊನ್ನೆ ಒಂದು ಶ್ಲೋಕ ತಗೊಂಡೆ ನಾನು. ಈ ಪಂಜುರ್ಲಿ ಅಂತ ಇರ್ತವೆ, ಏನು ವಿಸ್ಪುಲಿಂಗ, ವಿಸ್ಪುಲಿಂಗ ಇದೆಯಲ್ಲ ಈ ದೇವಸ್ಥಾನದೊಳಗ ಪಂಚೋದಕ್ಕೆ ಆ ಪಂಜನ ಹಿಂಗ್ ಮಾಡಿದ್ರೆ ವರ್ತುಳಾಕಾರ ಕಾಣಿಸ್ತದೆ, ಆ ಪಂಜನ ಹಿಂಗ್ ಮಾಡಿದ್ರೆ ಗೆರೆ ಕಾಣಿಸ್ತದೆ, ಹೌದಲ್ಲ? ಒಬ್ಬರು ಇದ್ದಾರೆ ಸಾಕ್ಷಿ ನನಗೆ. ಈಗ ಇಷ್ಟೆಲ್ಲ ಆಕಾರಗಳನ್ನು ಹೊಂದಿದ್ದರೂ ಕೂಡ ಅದು ಯಾವುದಾದ್ರೂ ಆಕಾರವನ್ನು ಹೊಂದಿದೆಯಾ? ಪಂಜ ಹೇಗಿದೆಯೋ ಹಾಗೆ. ಹಾ, ಸಮಾಧಿಸಿದ ಆತ್ಮ ಸಮಾಧಿಯಲ್ಲಿ ಹೇಗಿದ್ದ ಹಾಗೆ ಇತ್ತ. ಹಾಗೆ ಇದ್ದ ಅವನಿಗೆ ಈ ಪ್ರಕಾರವಾದಂತಹ ಅನೇಕ ಅನೇಕ ಹೇಳಿಕೆಗಳನ್ನು ಕೊಡ್ತಾರಲ್ಲ. ಏನು ಒಳಗೆ ಜೀವಂತ ಹೋಗಿ ಕೂತ್ಕೊಂಡ ಮೇಲೆ ಚಪ್ಪಡಿ ಕಲ್ಲು ಹಾಕೋಬೇಕು, ಆ ಚಪ್ಪಡಿ ಕಲ್ಲಿಗೆ ನಾನಾ ಪ್ರಕಾರವಾದ ಅವಶ್ಯಕಾದಿಗಳು ಮಾಡಬೇಕು, ಏನೇನು ಮಾಡಬೇಕು ಹಿಂದೂ ಧರ್ಮದಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿಬಿಟ್ಟಿದ್ದಾರೆ. ನಮ್ಮ ತಲೆ ಹಾಳಾಗಿ ಹೋಗ್ಬಿಟ್ಟಿದೆ, ಮುಸರೆ ತಿಕ್ಕೋದನ್ನು ಬಾಕಿ ಇದೆ ಅಷ್ಟೆ. ಎಲ್ಲ ಹಾಳಾಗುತ್ತೆ, ಒಂದಲ್ಲ ಎರಡಲ್ಲ ಅನೇಕಾನೇಕ ರೀತಿಯಲ್ಲಿ ನಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾರೆ. ಈ ಕಡೆಗೆ ರಾಜಕೀಯವಾಗಿ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ, ಈ ಕಡೆಗೆ ರಿಲಿಜಿಯಸ್ ಆಗಿ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ, ಈ ಕಡೆಗೆ ಸಾಮಾಜಿಕವಾಗಿ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ, ಈ ಸಲ ಈ ಇನ್ನೊಂದು ಕಡೆಗೆ ಏನಂತ ನೀವು ಲ್ಯಾಂಗ್ವೇಜ್ನಿಂದ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ. ನೋಡಿ ಇಷ್ಟು ಕರೆಕ್ಟ್ ಅವ್ರು ನಗನಗಿಸ್ತಾ ಆಟ ಆಡಿಸ್ತಾ ನಿಮಗೆ ಕಲಿಸ್ತಾರೆ ಸಂಸ್ಕೃತವನ್ನು. ನಮ್ಮದೇ ಆದ ಸಂಸ್ಕೃತ ಭಾಷೆಯನ್ನು ಕಲೀಲಿಕ್ಕೆ ಇಷ್ಟೆಲ್ಲ ಟೆಕ್ನಿಕ್ ಅವಶ್ಯಕತೆ ಇದೆ ನಮಗೆ. ಒಂದು ವೇಳೆ ನಮ್ಮ ಮನೆಯಲ್ಲಿ ಎಲ್ಲರೂ ಸಂಸ್ಕೃತವನ್ನು ಮಾತಾಡ್ತಾ ಇದ್ದಾರೆ, ಮಕ್ಕಳು ಪಿಕಪ್ ಮಾಡಿಬಿಡ್ತಾರೆ, ಅಂದ್ರೆ ಏನಿದು ಭಾಷಾ ಮ್ಯಾನಿಪ್ಯುಲೇಷನ್. ಹೀಗಾಗಿ ಇವುಗಳನ್ನು ನಾವು ದಾಟಿ ಬೆಳಿಬೇಕು. ಇದು ಸ್ವಲ್ಪ ಗಡಚರವಾದಂತಹ ಸಂಗತಿ. ಆದ್ದರಿಂದ ನಾವು ಈ ವಿಷಯವನ್ನು ಮತ್ತೆ ನಾಳೆ ಮುಂದುವರೆಸೋಣ. 5:35 ಆಯ್ತು, ಸಾರಿ ಎಲ್ಲರಿಗೂ ಸಮಯ ಜಾಸ್ತಿ ಆಯಿತು. ನಾನು ನಿಮಗೆ ಸ್ವಲ್ಪ ಹಾಸ್ಯಗಳನ್ನು ಜಾಸ್ತಿ ಮಾಡಿಸಿದ್ದೆ, ಯಾಕೆಂತಂದರೆ ಒಂದು ಹಂತ ಒಂದು ಮುಗಿಸಬೇಕಾಗಿತ್ತು. ಇನ್ನೊಂದು 8 ಶ್ಲೋಕ ಉಳಿದಾವೆ, ನಾಳೆ 8 ಶ್ಲೋಕ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.